ಇದರಿಂದ ಕೋವಿಡ್ 19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800112356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಈಗ ಕೇಳಿ ಸಮಗ್ರ ಕೃಷಿ ಪದ್ಧತಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಅಸಗೋಡು ಗ್ರಾಮದ ಕೃಷಿಕ ಎಎಸ್ ರೇವಣಸಿದ್ದಪ್ಪ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಆತ್ಮೀಯ ಕೇಳಿದರೆ ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕಿನ ಅಸಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಎಎಸ್ ರೇವಣಸಿದ್ದಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅಂದ್ರೆ ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರೇವಣಸಿದ್ದಪ್ಪ ಅವರೇ. ನಮಸ್ಕಾರ ಸರ್. ರೇವಣಸಿದ್ದಪ್ಪ ಅವರೇ, ಈಗ ನೀವು ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ವಿದ್ಯಾಭ್ಯಾಸ ಈ ತರ ಬಾಲ್ಯದಲ್ಲಿ ಮಾಡಲಿಲ್ವಾ? ವಿದ್ಯಾಭ್ಯಾಸ SLC ವರೆಗೆ ವಿದ್ಯಾಭ್ಯಾಸ ಮಾಡ್ತಿದ್ದೆ ಸರ್. ಆಮೇಲೆ ಅನಿವಾರ್ಯ ಕಾರಣ ನಮ್ಮ ತಂದೆ ಬಿಡಿಸಿದ್ರು, ಅವತ್ತಿನಿಂದ ನಾನು ಈಗ ಕೃಷಿ ಮಾಡ್ತಾ ಇದ್ದೀನಿ. ನಾನು ಈಗ 51 ವರ್ಷ, ನಾನು 30 ವರ್ಷದಿಂದ ನಾನು ಈ ಕೃಷಿ ಮಾಡ್ತಾ ಇದ್ದೇನೆ. ಈಗ ವಿದ್ಯಾಭ್ಯಾಸ ಬಿಟ್ಟರೆ ಏನನ್ನಿಸುತ್ತೆ ನಿಮಗೆ, ಇವತ್ತು ಓದ್ಕೊಂಡಿದ್ರೆ ಉತ್ತಮ ಇತ್ತು ಅಂತ ಎಂದಾದ್ರೂ ಅನಿಸಿದೆಯಾ? ಇವತ್ತಿನ ವ್ಯವಸ್ಥೆ ನೋಡಿದ್ರೆ ಅನಿಸ್ತಾ ಇತ್ತು ಸರ್, ವ್ಯವಸಾಯ ಬರ್ತಾ ಬರ್ತಾ ತುಂಬಾ ಕಠಿಣ ಆಗ್ತಾ ಇದೆ ಅನಿಸ್ತಾ ಇದೆ. ಓದಿದ್ರೆ ಚೆನ್ನಾಗಿತ್ತು ಅನಿಸ್ತೈತಿ, ಬಟ್ ಇದರಲ್ಲೇ ನನಗೆ ತೃಪ್ತಿ ಐತಿ. ತೃಪ್ತಿ ಆಗೋ ರೀತಿಲಿ ನಾನು ವ್ಯವಸಾಯ ಮಾಡಿದ್ದೀನಿ. ಸರಿಯಾಗಿ ವ್ಯವಸಾಯ ಮಾಡಿದ್ರೆ ಅದರಿಂದ ಲಾಭ ಇದೆ ಹೊರತು ಅದರಿಂದ ಯಾವ ಕಾರಣಕ್ಕೂ ನಷ್ಟ ಆಗ ಭೂಮಿ ನಂಬಿ ಯಾರು ಕೆಟ್ಟಿಲ್ಲ ಯಾರು. ನಾವು ನಿಯತ್ತಿನಿಂದ ಮಾಡಿದ್ರೆ ಅದು ನಮಗೆ ಫಲ ಕೊಟ್ಟದಂತೂ ಸತ್ಯ. ಕೃಷಿಗೆ ಮುಖ್ಯವಾಗಿ ಪ್ರತಿಯೊಂದು ವಿಷಯದ ಮೇಲೆ ನಮ್ಮ ಕಾಳಜಿ ಬಹಳ ಮುಖ್ಯ ಆಗಿರ್ತೈತಿ. ಮಣ್ಣು, ನೀರು, ಗೊಬ್ಬರ, ಅದೆಲ್ಲದ್ರ ಬಗ್ಗೆನೂ ನಮಗೆ ಕಾಳಜಿ ಇದ್ರೆ ನಾವು ಕೃಷಿಯಲ್ಲಿ ಫೇಲ್ ಆಗಲ್ಲ. ಆದಷ್ಟು ನಾವು ಇತ್ತೀಚಿನ ರಾಸಾಯನಿಕ ಗೊಬ್ಬರಗಳು ಹೆಚ್ಚಾಗಿ ಬಳಸಿ ನಾವಾಗಿ ಸ್ವಯಂಕೃತ ಅಪರಾಧದಿಂದ ನಾವು ಹಾಳಾಗ್ತದೆ ವಿನ ಅದನ್ನ ಬಿಟ್ಟರೆ ಬೇರೆ ಹಾಳಾಗಲ್ಲ. ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಎಂಥ ಏರಿಯಾನ ಆಗಿರಲಿ, ಡ್ರೈಲ್ಯಾಂಡ್ ಆಗಿರಲಿ, ಯಾವುದೇ ಆಗಿರಲಿ, ನೀರು ಹಿಡಿದಿಟ್ಕಂತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಬೇಸಿಗೆಯಲ್ಲಿ ಏನು ಮಾಡಬೇಕು, ನಾವು ನೀರನ್ನು ಹೆಂಗೆ ಶೇಖರಣೆ ಮಾಡ್ಕೋಬೇಕು, ಇವೆಲ್ಲವನ್ನೂ ನಾವು ರೂಢಿಸ್ಕೊಂಡಿದ್ದೆ ನಿಜ. ಆದರೆ ಅದರಿಂದ ನಮಗೆ ಯಾವ ನಷ್ಟ ಇಲ್ಲ, ನಾವು ಬೆಳೆನ ಸರಿಯಾದ ರೀತಿ ಪಡ್ಕೋಬಹುದು. ಪ್ರತಿಯೊಬ್ಬರು ಆದಷ್ಟು ಕೊಟ್ಟಿಗೆ ಗೊಬ್ಬರ, ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನನ್ನ ಅಭಿಪ್ರಾಯದ ಪ್ರಕಾರ ಹೇಳಬೇಕು ಅಂದರೆ ಭೂಮಿಗಳು ಬರ್ತಾ ಬರ್ತಾ ಬರ್ತಾ ಬರಡಾಗಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಬಳಸೋದ್ರಿಂದ ಹಿಂಗೆ ಆಗ್ತಾ ಆಗ್ತಾ ನಾವು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಸ್ತಾ ಹೋದ್ರೆ ಒಂದಿನ ಬೀಜನೇ ಮೊಳಕೆ ಹೊಡೆಯುವಂತ ಪರಿಸ್ಥಿತಿ ಬರತಕ್ಕಂತ ದಿವಸ ದೂರ ಇಲ್ಲ. ಭೂಮಿಯ ಗುಣಮಟ್ಟ ಹಾಳಾಗುತ್ತೆ ಹಾಳಾಗುತ್ತೆ. ಆ ಭೂಮಿಯ ಗುಣಮಟ್ಟ ಹಾಳು ಮಾಡೋದಕ್ಕಿಂತ ಮೊದಲೇ ನಾವು ಮುಂದಿನ ಪೀಳಿಗೆಗೆ ನಾವು ಒಂದು ಫಲವತ್ತಾದ ಒಂದು ಒಳ್ಳೆ ಒಂದು ಇದನ್ನ ಕೊಡಬೇಕು ಅಂದ್ರೆ ನಾವು ಸಾವಯವ ಕೃಷಿ, ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಸರಿಲ ಗೊಬ್ಬರ ಈ ತರ ಮಾಡಿಕೊಂಡು ನೀರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಿಸೋದು ಇವನ್ನೆಲ್ಲ ಮಾಡೋದ್ರಿಂದ ಮಳೆಗಾಲದ ಕೊರತೆ ಉಂಟಾದಾಗಲೂ ಕೂಡ ತೇವಾಂಶವನ್ನು ಕಾಪಾಡಿಕೊಂಡು ನಮಗೆ ಬೆಳೆ ಫಸಲು ಚೆನ್ನಾಗಿ ಬರ್ತಕ್ಕಂತ ಒಂದು ಅವಕಾಶ ಇರ್ತದೆ. ನಾವು ಅದನ್ನ ಅಳವಡಿಸ್ಕೊಂಡೆ ಇದ್ರೆ, ರಾಸಾಯನಿಕ ಗೊಬ್ಬರ ಹೆಚ್ಚಾಗಿ ಬಳಸಿ ಇವನ್ನೆಲ್ಲ ಮಾಡದೇ ಇದ್ರೆ ನಾವು ನಷ್ಟ ಅನುಭವಿಸ್ತೀವಿ ಅಷ್ಟೇ. ರೇವಣಸಿದ್ದಪ್ಪ ಅವರೇ, ಒಟ್ಟಾರೆ ಎಷ್ಟೆಕರೆ ಕೃಷಿ ಭೂಮಿ ಇದೆ? ನಂದು 16 ಎಕರೆ ಕೃಷಿ ಭೂಮಿ ಇತ್ತು ಸರ್. 16 ಎಕರೆ ಕೃಷಿ ಭೂಮಿಯಲ್ಲಿ ಮೊದಲಿಗೆ ನೀರಿತ್ತು ಸರ್, ಬೋರ್ನಲ್ಲಿ ನೀರು ಹೋಯ್ತು. ನೀರು ಹೋದವು ಅಂತಂದೇಳಿ ನಾವು ಕೃಷಿ ಬಿಡಲಿಲ್ಲ. ನೀರು ಹೋದ್ಮೇಲೆ ಕೂಡ ನಾವು ಕುಷ್ಕಿ ಬದಲು ಬೆಳೆನ ನಾವು ಬೆಳ್ಕೊಂತ ಹೋದ್ವಿ. ಮನೆಯಲ್ಲಿ ದನಗಳು ಕಟ್ಕೊಂಡಿದ್ವಿ, ಎಮ್ಮೆ ಎತ್ತುಗಳು, ಕೊಟ್ಟಿಗೆ ಗೊಬ್ಬರ ಇರ್ತಿದ್ವಿ, ಆಳವಾದ ಉಳುಮೆ ಮಾಡ್ತಿದ್ವಿ. ಈ ಕಳೆನಾಶಕ ಇವನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸ್ಬಾರ್ದು, ರಾಸಾಯನಿಕವನ್ನು ಒಟ್ಟಾಗಿ ಹೆಚ್ಚಾಗಿ ಉಪಯೋಗಿಸ್ಬಾರ್ದು. ಆದಷ್ಟು ಮ್ಯಾನ್ಯಲ್ ವರ್ಕ್ ಮಾಡೋದ್ರಿಂದ ನಮಗೆ ಲಾಭ ಐತಿ. ಒಟ್ಟಾರೆ ನೀವು ಎಷ್ಟು ಜನ ಅಣ್ಣ ತಮ್ಮಂದಿರ ಇದ್ರೆ? ನಾವು ಇಬ್ಬರೇ ದಿವಸ, ನಾನು ನಮ್ಮ ತಮ್ಮ. ಈಗ ಇಬ್ರು ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರ? ಒಗ್ಗೂಡಿ ಇಲ್ಲಿವರೆಗೂ ಕೃಷಿ ಜೀವನ ಮಾಡಿದ್ವಿ ಸರ್. ಇಲ್ಲಿವರೆಗೂ ಮಾಡಿದ್ವಿ, ಈಗೊಂದು 3 ವರ್ಷ ಡಿವೈಡ್ ಆದ್ವಿ. ಡಿವೈಡ್ ಆದ್ರೂ ಕೂಡ ನಮ್ಮ ನಮ್ಮ ಕೃಷಿಯಲ್ಲಿ ನಮ್ಮ ತಮ್ಮನು ನಾನು ಸ್ಯಾಟಿಸ್ಫ್ಯಾಕ್ಷನ್, ಟೋಟಲಿ ತೃಪ್ತಿಕರವಾಗಿದ್ದೀವಿ. ಬೇರೆ ಬೇರೆ ಆದ್ರೂ 16 ಎಕರೆ ಕೃಷಿ ಭೂಮಿ ಇಲ್ಲ ಸರ್, ಅರ್ಧ ಬಂತು ಸರ್, 8 ಎಕರೆ ಬಂತು. ಈಗ 8 ಎಕರೆ ಕೃಷಿ ಭೂಮಿ ಅಂತ ಅಂದ್ರೆ ಅದರಲ್ಲಿ 8 ಎಕರೆ ನೀರಾವರಿ ಬರುತ್ತೆ, 8 ಎಕರೆ ಬೆದ್ಲು ಬರುತ್ತೆ ಸರ್? ನೀರಾವರಿ ಇಲ್ಲೇ ಇಲ್ಲ, ಈಗ ಎಲ್ಲ ಬೋರೆಲ್ಲ ಫೇಲ್ ಆಗಿ ಹೋಗ್ಬಿಟ್ಟು. ಅದೇ ಇದರಲ್ಲಿ ನಾನು ಇವತ್ತು ನನ್ನ ತಂದೆ ತಾಯಿಗಳು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಇವೆಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಕುಷ್ಕಿ ಭೂಮಿಯಲ್ಲಿ 8 ಎಕರೆಯಲ್ಲಿ ಯಾವ ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ರ? ಕುಷ್ಕಿ ಭೂಮಿಯ ಬೆಳೆಯಲ್ಲಿ ಶೇಂಗಾ, ರಾಗಿ, ಹತ್ತಿ, ಮಿಶ್ರ ಬೆಳೆಯಾಗಿ ತೊಗರೆ, ಉಳ್ಳಿ ಇಂಥವನ್ನೆಲ್ಲ ಬೆಳಿತೇವೆ ಸರ್. ಯಾಕನಿಸ್ತು ನಿಮಗೆ ಎಲ್ಲಾ ತರದ ಬೆಳೆಗಳನ್ನ ಬೆಳಿಬೇಕು ಅಂತ? ಒಂದು ಫೇಲ್ ಆದ್ರೆ ಇನ್ನೊಂದು ನಮ್ಮನ್ನ ಕೈ ಹಿಡಿತದ ಸರ್. ಈಗ ಒಂದು ಅಕಸ್ಮಾತ್ ಮಳೆಗಾಲದ ಒಂದು ಅಭಾವದಿಂದ ಏನೋ, ಈಗ ಎಕ್ಸಾಂಪಲ್ ಒಂದು ಮೆಕ್ಕೆಜೋಳ ಎಲ್ಲವನ್ನು ಮಾಡಿರ್ತೇವೆ ಅಂತ ಇಟ್ಕೊಳ್ಳಿ, ಒಳ್ಳೆ ಒಂದು ತೆನೆ ಕೀಳಂತ ಹಂತಕ್ಕೆ ಬಂದಾಗ ಆ ಮಳೆ ಹೋತಪ್ಪ ಅಂದ್ರೆ ಕೆಟ್ಟು ಹೋಗ್ಬಿಡ್ತು. ಅದೇ ಹತ್ತಿ ಶೇಂಗಾ ಮಾಡ್ಕೊಂಡಾಗ ಅದಕ್ಕೆ ಅವು ತಾಯಿದೇ ಇರ್ತಾವ, ಆಳವಾಗಿರ್ತಾವ, ಅವು ಮಳೆ ಕೊರತೆ ಆದ್ರೂ ಕೂಡ ಸುಧಾರಿಸ್ಕೊಂತ ಶಕ್ತಿ ಇರ್ತೈತಿ. ಅವಾಗ ಒಂದು ಫೇಲ್ ಆದ್ರೂ ಕೂಡ ಇನ್ನೊಂದು ನಮ್ಮನ್ನ ಆರ್ಥಿಕವಾಗಿ ಹಿಡ್ಕಂತತಿ ಅಂತ ಅನ್ನೋ ಒಂದು ಇದ್ರ ಮೇಲೆ ಎಲ್ಲ ಒಂದು ಮಿಶ್ರ ಬೆಳೆ ಮಾಡ್ತೀವಿ. ಇನ್ನ ಮೆಕ್ಕೆಜೋಳದೊಳಗೆ ನಾವು ತೊಗರಿ ಅವನ್ನು ಮಾಡೋದ್ರಿಂದ ಗಾಳಿ ಆಡ್ತತಿ. ಅಲ್ಲಿ ತೊಗರಿ ಹಿಂಗಾರಿ ಬೆಳೆ, ಮೆಕ್ಕೆಜೋಳ ಮುಂಗಾರಿ ಬೆಳೆ, ಅದು ತಾಯಿ ಬೇರು ತೇವಾಂಶ ಹೆಚ್ಚಾಗಿ ಹೇಳ್ಕೊಳಲ್ಲ. ಹಂಗಾಗಿ ಮೆಕ್ಕೆಜೋಳನು ಚೆನ್ನಾಗಿ ಬರ್ತತಿ, ನಮಗೆ ತೊಗರಿನ ಹಿಂಗಾರಿಂದ ಅದು ಚೆನ್ನಾಗಿ ಬರ್ತತಿ. ಹಂಗಾಗಿ ಮಿಶ್ರ ಬೆಳೆ ಮಾಡಬೇಕು. ಮಿಶ್ರ ಬೆಳೆ ಮಾಡೋದ್ರಿಂದ ಮೆಕ್ಕೆಜೋಳ ಅನುಕೂಲ. ನಾವು ಬದ್ಲಿಗೆ ಶೇಂಗಾ ಬಿತ್ತವಲ್ಲ, ಅವಾಗ ಮಾಗಿ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಅದನ್ನ ಹೆಚ್ಚಾಗಿ ತೇವಾಂಶ ಇದ್ದಾಗ ಹೆಚ್ಚಾಗಿ ತುಳಿದಾಡ್ದಂಗೆ ನಾವು ಒಂದು ಅದನ್ನ ನೋಡಿ ವ್ಯವಸಾಯ ಮಾಡಿದ್ರೆ ಶೇಂಗಾ ಒಳ್ಳೆ ಇಳುವರಿ ಬರ್ತದೆ. ಹತ್ತಿ ಪ್ರತಿಯೊಂದಕ್ಕೂ ಇಷ್ಟೇ. ನಾವು ಒಟ್ಟಾರೆ ಫಸ್ಟ್ಗೆ ನಾನು ಮೊದಲೇ ಹೇಳ್ದಂಗೆ ಕೊಟ್ಟಿಗೆ ಗೊಬ್ಬರ ಸಾವಯವ ಕೃಷಿ ಯಾರು ಅಳವಡಿಸ್ಕೊಂತಾರೋ ಅವರಿಗೆ ಪ್ರತಿಯೊಂದು ಬೆಳೆಯಲ್ಲೂ ಯಾವುದೇ ಕಾರಣಕ್ಕೂ ನಷ್ಟ ಅನುಭವಿಸೋಕೆ ಆಗಲ್ಲ. ವಾತಾವರಣದ ವೈಪರೀತ್ಯದಿಂದ ಏನಾದರೂ ಸ್ವಲ್ಪ ಆಗ್ಬೋದೇವಿನ ಇಳುವರಿ ಕಡಿಮೆ ಆಗ್ಬೋದೇವಿನ, ಅದನ್ನ ಬಿಟ್ಟರೆ ಪೂರಾ ನಷ್ಟ ಅನುಭವಿಸೋದು. ನನ್ನ 30 ವರ್ಷದ ಸರ್ವಿಸ್ನಾಗೆ ನಾನು ಎಂದೂ ನಷ್ಟ ಅನುಭವಿಸಿರೋದು ನನ್ನ ಗೊತ್ತಿಲ್ಲ. ಅಂದ್ರೆ ನೀವು ಯಾವತ್ತಿಗೂ ಪ್ರಾರಂಭದಿಂದಲೂ ಈ ರಾಸಾಯನಿಕ ಕೃಷಿ ಮಾಡ್ತಾ ಇಲ್ಲ, ಈ ಸಾವಯವ ಕೃಷಿನೇ ಬಳಸ್ತಾ ಇದ್ರ? ಈಗ ಹೆಂಗೆ ಅಂದ್ರೆ ಫಸ್ಟ್ ಒಂದೇ ಸಾರಿಗೆ ಯಾವ ರೈತನಿಗೂ ಕೂಡ ರಾಸಾಯನಿಕ ಗೊಬ್ಬರದಿಂದ ಹೊರಗೆ ಬಂದು ಸಾವಯವ ಕೃಷಿ ಮಾಡಕ್ಕಾಗಲ್ಲ. ಸಾವಯವ ಕೃಷಿ ಅವನ್ ಮಾಡಿದ್ದೆ ನಿಜ, ಆದ್ರೆ ಏಕದಮ್ ಅವ್ನು ಫೇಲ್ ಆಗ್ತಾನೆ. ಹಂಗಾಗಿ ಸ್ವಲ್ಪ ಸ್ವಲ್ಪ ಕೃಷಿ ಅಳವಡಿಸ್ಕೋಬೇಕು. ಒಂದು ಎಕರೆ ನಾವು ಸಾವಯವಕ್ಕೆ ಅಳವಡಿಸೋದು, ಆಮೇಲೆ ನೆಕ್ಸ್ಟ್ 2 ಎಕರೆ ಹಿಂಗ ಅಳವಡಿಸ್ಕೊಂತ ಹೋಗ್ಬೇಕು. ಅವನ ಕೈಲಿ ಆಗ್ಲಿಲ್ಲ, ಇಲ್ಲ ನಮ್ಮ ಕೈಲಿ ಸಾವಯವ ಕೃಷಿ ಮಾಡಕ್ಕಾಗಲಿಲ್ಲ ಅಂದ್ರೆ ಕಡಿಮೆ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಹೆಚ್ಚಿನ ಪ್ರಮಾಣದ ಕಾಂಪೋಸ್ಟ್ಗಳು ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಬಳಸೋದ್ರಿಂದ ಭೂಮಿ ತನ್ನ ಒಂದು ಪೋಷಕಾಂಶವನ್ನ ಕಳ್ಕೊಳ್ಳೋದಿಲ್ಲ, ತನ್ನ ಶಕ್ತಿ ಕಳ್ಕೊಳ್ಳಲ್ಲ. ಯಾವಾಗಲೂ ಅದು ಭೂಮಿ ಫಸ್ಟ್ ಮೊದಲನೇ ರೈತಗೇನು ಅಂದ್ರೆ ಭೂಮಿ. ಭೂಮಿ ಯಾರ ರೈತ ಚೆನ್ನಾಗಿ ಇಟ್ಕೊಂತಾನೋ ಆ ರೈತನಿಗೆ ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ. ಇದೆಲ್ಲ ನಿಮ್ಗೆ ಹೆಂಗೆ ಅನಿಸ್ತು? ಸಾವಯವ ಕೃಷಿ ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲ ಇದೆ, ರಾಸಾಯನಿಕ ಕೃಷಿಯಿಂದ ಇಷ್ಟೆಲ್ಲ ನಮಗೆ ನಷ್ಟ ಇದೆ ಅಂತ? ಸ್ವಯಂಕೃತ ಸ್ವಯಂ ನಾನು ಅನುಭವಿಸಿರ್ತಕ್ಕಂಥದ್ದು ಇದು. ನಾನು ಅಂತ ಹಲವಾರು ಸತಿ ಅನುಭವಿಸಿದ್ದೀನಿ. ಹೆಚ್ಚಾಗಿ ನಾನು ರಾಸಾಯನಿಕ ಗೊಬ್ಬರ ಹಾಕಿದಾಗ ಆಗಿರ್ತಕ್ಕಂಥ ತೊಂದರೆಗಳು ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿರೋದು ಇವೆಲ್ಲದ್ರಿಂದ ನಾನು ಸ್ವಯಂಕೃತ ಅನುಭವಿಸಿ ಹೇಳ್ತಕ್ಕಂಥದ್ದು ಹೊರತು ಇದರಲ್ಲಿ ಬೇರೆ ಇಲ್ಲ. ಈಗ ಪ್ರಾರಂಭದಲ್ಲಿ ನೀವು ನೀರಾವರಿ ಮಾಡಿದ್ರ ಅಂದ್ರೆ ನಿಮಗೆ ಸಾಕಷ್ಟು ಬೋರ್ಗಳೆಲ್ಲ ಫೇಲ್ ಆದ್ರು ನೀರು ಇಲ್ದಂಗಾಯ್ತು. ಈಗ ನೀರಾವರಿ ಮಾಡಿ ಏನಾದ್ರೂ ತೋಟಗಾರಿಕೆ ಬೆಳೆಗಳನ್ನ ಮಾಡ್ಬೇಕಂತ ಏನಾದ್ರು ಅನ್ಸಿತ್ತ? ಸರ್, ನಾನು ಒಂದೇ ವಿಷಯ ಹೇಳ್ಬೇಕಂದ್ರೆ ಈ ಡ್ರೈ ಲ್ಯಾಂಡ್ ಅಲ್ಲಿ ತೋಟಗಾರಿಕೆ ಮಾಡಬಾರ್ದು ಅಂತ ಅವತ್ತು ಅನಿಸಿತ್ತು. ಮಾಡಿದ್ರೆ ನಾನು ಮುಂದೆ ಒಂದಲ್ಲ ಒಂದಿನ ಅಕಸ್ಮಾತ್ ಆಗಿ ನನಗೆ ನೀರು ಸಿಗದೆ ಹೋದ್ರೆ ನನ್ನ ಬೆಳೆ ಅವತ್ತು ಹಾಳಾಗೋದ್ಕಿನ್ನ ನಾನು ವರ್ಷದ ಬೆಳೆಗಳು ಆಗಿರ್ತಕ್ಕಂಥ ಇವನ್ನೇ ಬೆಳ್ಕೊಂಡು ಅಕಸ್ಮಾತವಾಗಿ ನೀರು ಹೋದ್ರೂ ಕೂಡ ಹೆಚ್ಚಿನ ನಷ್ಟ ಅನುಭವಿಸಲ್ಲ ಅಂತ ನಾನು ತೋಟಗಾರಿಕೆ ಬೆಳೆಗೆ ಯಾವತ್ತು ನಾನು ಇಷ್ಟಪಟ್ಟಿಲ್ಲ. ಈಗ ಬೇರೆಲ್ಲ ರೈತರು ಅಡಿಕೆ ಹಾಕೋದ್ ನೋಡಿ ನಮಗೆ ಅಡಿಕೆ ಹಾಕ್ಬೇಕಂತ ಅನಿಸ್ಲಿಲ್ಲ ನಿಮ್ಗೆ? ಸೊ ಬಂತು ಸರ್ ಅದು. ಆದ್ರೆ ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ದೆ ನಾನು. ಯಾಕಂದ್ರೆ ನಮ್ದು ಯಾವೊಂದು ನೀರಿನ ಒಂದು ಸೌಕರ್ಯ ಇಲ್ಲದೆ ಇರತಕ್ಕಂಥ ಜಾಗ ನಮ್ದು ಬರಡು ಭೂಮಿ. ಸುತ್ತಲೂ ಯಾವ ನದಿ ಇಲ್ಲ, ಕೆರೆ ಇಲ್ಲ, ಕಾಲುವೆಗಳಿಲ್ಲ, ಮಳೆಗಾಲ ಕಡಿಮೆ. ಇಂಥ ಏರಿಯಾದಾಗೆ ನಾನು ಅಡಿಕೆ ಹಾಕೊಂಡು ಈ ವರ್ಷ ಸಣ್ಣವಿದ್ದಾಗ ಸಾಕ್ತೀನಿ, ನೆಕ್ಸ್ಟ್ ಬೆಳೆದಂಗೆ ಬೆಳೆದಂಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಬಂದಾಗ ಪೂರೈಸಕ್ಕಾಗಲಿದ್ದಾಗ ಫಲಕ್ ಬಂದಿರೋ ಗಿಡಗಳು ಸತ್ತೋದಾಗ ಅವಾಗ ಅನುಭವಿಸೋದು ಬೇಡ ಅನ್ನೋ ಅಂತ ನಾನು ಸ್ಟಾರ್ಟಿಂಗ್ ಅದನ್ನ ಕಂಟ್ರೋಲ್ ಮಾಡಿದೆ. ಈಗ ತೋಟಗಾರಿಕಾ ಬೆಳೆಗಳು ಸಾಕಷ್ಟು ನೀರ್ ಬೇಕು, ಅಡಿಕೆ ಅಂತವೆಲ್ಲ ಹಾಕಿದ್ರೆ ಅಂತ ಸವಸ ಬೇಡ ಅಂತ ಹೇಳಿ ನೀವು ಹತ್ತಿ, ಮೆಕ್ಕೆಜೋಳ, ಶೇಂಗಾ ಈ ಅಕ್ಕಡಿ ಬೆಳೆಗಳನ್ನ ಇವನ್ನೆಲ್ಲ ಬೆಳಕಂತ ಬಂದ್ರ ಅಂದ್ರೆ ಇತ್ತೀಚೆಗೆಲ್ಲ ಹತ್ತಿ ಕಡಿಮೆ ಆಗ್ತಾ ಇದೆ ಬೆಳೆ, ಅಂತದ್ರಲ್ಲ ನೀವು ಹತ್ತಿ ಯಶಸ್ವಿಯಾಗಿ ಅಂದ್ರೆ ಹೆಚ್ಚು ಇಳುವರಿಯಾಗಿ ಯಾವ ರೀತಿ ಬೆಳೀತಾ ಇದ್ರ? ಸರ್, ಹತ್ತಿ ಬೆಳಿಬೇಕು ಅಂದ್ರೆ ಮೊಟ್ಟ ಮೊದಲಿಂದಾಗಿ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಬೇಕು. ನಾವು ಎಷ್ಟು ಎಕರೆ ಹಾಕ್ತೀವಿ ಅಂತ ಅನ್ನೋದಕ್ಕೆ ಫಸ್ಟ್ಗೆ ಮೊದಲೇ ಅದನ್ನ ಒಂದು 2 ತಿಂಗಳು ಮುಂಚೆನೆ ಉಳುಮೆ ಮಾಡ್ಕೊಂಡು, ಅದು ಅಲ್ಲದೆ ಇವು ಕೀಟಗಳು ಏನಿರ್ತಾವಲ್ಲ ಕೀಟಗಳೆಲ್ಲ ಸತ್ತೋಗ್ತಾವು. ಅದಕ್ಕೆ ಮುಂಗಾರು ಮೇ ಕೊನೆ ವಾರ ಮತ್ತೆ ಜೂನ್ ಮೊದಲನೇ ವಾರದೊಳಗೆ ಹತ್ತಿ ನಾವು ಬೀಜ ಸ್ವಯಂಗ್ ಮಾಡಿದ್ದೆ ನಿಜ, ಆದ್ರೆ ಆ ಒಂದು ಇದ್ರಾಗ ಹಾಕಿದ್ರೆ ಚೆನ್ನಾಗ್ ಬರ್ತತಿ. ಆಮೇಲೆ ಅಲ್ಲಿಂದ 1 ತಿಂಗಳಾದ್ಮೇಲೆ ಸ್ವಲ್ಪ ರಾಸಾಯನಿಕ ಗೊಬ್ಬರ, ಎಷ್ಟು ಮಟ್ಟಿಗೆ ತೇವಾಂಶ ಇದೆ ನನ್ನ ಭೂಮಿಯಲ್ಲಿ, ಅದಕ್ಕೆ ನಾನು ಯಾವ್ದನ್ನು ಕೊಡ್ಬೇಕು, ಅವ್ರಿಗೆ ಗೊತ್ತಾಗಿದ್ರೆ ಕೃಷಿ ತಜ್ಞರು ಅವರ ಸಂಪರ್ಕ ಮಾಡಿ ಯಾವ ಒಂದು ಗೊಬ್ಬರ ಕೊಡ್ಬೇಕು ಅಂತ ಅನ್ನೋದನ್ನ ಯೋಚನೆ ಮಾಡಿ ಕೊಟ್ರೆ ಅಲ್ಲಿಂದ ಮುಂದೆ ಕೀಟ ನಿರ್ವಹಣೆ ಮಾಡ್ಬೇಕಾಕತಿ. ಆ ಕೀಟ ನಿರ್ವಹಣೆ ಮಾಡ್ಬೇಕಾದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ, ಯಾರೋ ಒಬ್ರು ಹೇಳಿದ ಅಂತಂದು ಅದನ್ನ ಊರಲ್ಲಿ ಓದಿ ಕೊಡ್ಲಿ ತಗೊಂಡಿದ್ರಂತಲ್ಲ, ಹಂಗೆ ಹೆಚ್ಚಿನ ಕೀಟನಾಶಕ ಅವಶ್ಯಕತೆ ಇಲ್ಲದೆ ಅಂತವನ್ನು ಹೊಡೆದು ತಾವಾಗೆ ಸ್ವಯಂ ಹಾಳು ಮಾಡ್ಕೊಂತಾರೆ. ಕಡಿಮೆ ಪ್ರಮಾಣದ ಕೀಟನಾಶಕವನ್ನ ಬಳಸ್ತಾ ಹೋಗ್ಬೇಕು. ನಂತರ ಉಲ್ಬಣ ಆದಂಗೆ ಉಲ್ಬಣ ಆದಂಗೆ ಅದನ್ನ ನೋಡಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಯಾವ ರೀತಿ ತೊಂದರೆ ಬರಲ್ಲ ಸರ್, ಒಳ್ಳೆ ಇಳುವರಿ ಬರ್ತದೆ. ರೇವಣ್ಣ ಅವರೇ, ಮೊದಲೆಲ್ಲ DCH ಹತ್ತಿ ಜಾಸ್ತಿ ಬೆಳೀತಾ ಇದ್ರು, ಈಗ ನೀವೇನಾದ್ರೂ DCH ಹತ್ತಿ ಬೆಳಿತೀರ ಅಥವಾ ಬೇರೆ ಇತ್ತೀಚಿನ ಹೊಸ ತಳಿಗಳನ್ನ ಬೆಳೀತಾ ಇದ್ರ? DCH ಹತ್ತಿ ಬರಲ್ಲ ಸರ್ ಈಗ ಹೊಸ ತಳಿಗಳು. ಯಾವ ತಳಿಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ರ? ಹೊಸ ತಳಿಗಳಾಗಿರ್ತಕ್ಕಂತ BT ಅಲ್ಲಿ ಹಲವಾರು ಬಂದಿದ್ದಾವಲ್ಲ ಸರ್, ಅಜಿತ್ತು ಮೈಕೋದಲ್ಲಿ ರಾಶಿ ಇನ್ನು ಹಲವಾರು ಬೇಕಾದಷ್ಟು ವೆರೈಟಿ ಬಂದವ್ ಅವ್ನು ಬೆಳೀತಾ ಇದ್ದ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೋಗಗಳು ಕಡಿಮೆ BT ಒಂದು ತಳಿಗೆ ಅಂತ ಹೇಳ್ತಾರೆ. ಆದ್ರೂ ರೋಗ ಬರ್ತಾವ ಸರ್. ಅವ್ರು ಏನೋ ಅಂದಿದ್ದಾರೆ ಬೀಟಿಗೆ ಕಾಯಿ ಕುರಿಯಕ್ಕೆ ಬಿಡಲ್ಲ ಅಂತಾರೆ, ಬಟ್ ಅದಕ್ಕೊಂದ್ಸರಿ ಒನ್ ಟೈಮಲ್ಲಿ ಮೆರಿಟ್ ಬಗ್ ಅಂತ ಒಂದು ಬರ್ತದೆ ಸರ್. ಆ ಮೆರಿಟ್ ಬಗ್ ಬಂದ್ರೆ ಎಂಥ ರೈತನ ಕೂಡಲು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಸರ್. ಅದನ್ನ ತಪ್ಸ್ಕೊಳ್ಳೋದೆ ಜಾಣತನ. ಅದನ್ನ ತಪ್ಸ್ಕೊಳ್ಳೋಕು ಅಂತಂದ್ರೆ ತುಂಬಾ ಕಷ್ಟ. ಒಂದೊಂದು ವರ್ಷ ವಾತಾವರಣ ಚೆನ್ನಾಗಿ ಬಂತು ಅಂದ್ರೆ ಬಂದ್ಬಿಡುತ್ತೆ. ಆ ಮೆರಿಟ್ ಬಗ್ ಬರೋದ್ರೊಳಗೇನೆ ಕಾಯಿ ಕಟ್ಟಿಗೆಂತ ಒಂದು, ಅದಕ್ಕೆ ನಾನು ಫಸ್ಟ್ ಮೇ ಲಾಸ್ಟ್ ವೀಕು ಜೂನ್ ಫಸ್ಟ್ ನಾನು ಹೇಳಿದ್ದು ಅದಕ್ಕೆ, ಆ ಮೆರಿಟ್ ಬಗ್ ಬರೋದ್ರೊಳಗೆ ಕಾಯಿ ಕಟ್ಕೊಂಡ್ಬಿಡುತ್ತೆ ಆವಂತದಲ್ಲಿ ಹಾಕಿದ್ರೆ. ಅದಕ್ಕಿಂತ ನಾವು ಲೇಟಾಗಿ ಮಾಡಿದ್ರೆ ಮೆರಿಟ್ ಬಗ್ ಬೀಳಂತ ಚಾನ್ಸಸ್ ಇರ್ತದೆ. ನಮ್ಮ ಕಾಯಿ ಆದ್ಮೇಲೆ ಮೆರಿಟ್ ಬಗ್ ಬಿದ್ರೆ ಏನು ತೊಂದರೆ ಇಲ್ಲ. ಈಗ ಬೀಜ ಹತ್ತಿ ಬೀಜ ಅಂತಂದ್ರೆ ಎಲ್ಲಿಂದ ತಂದು ಎಲ್ಲ ನಾಟಿ ಮಾಡಿದ್ರೆ ಸರ್? ನಾವು ಅಂಗಡಿಯಿಂದ ತರ್ತೀವಿ ಸರ್. ಪ್ರತಿಯೊಂದು ಎಕರೆಗೆ ಅಂದ್ರೆ ಎಷ್ಟು ಗ್ರಾಮ ಬೀಜವನ್ನು ಹಾಕ್ಬೇಕಾಗುತ್ತೆ ಸರ್? ಒಂದು ಎಕರೆಗೆ ನಾವು ಸಾಲಿಂದ ಸಾಲಿಗೆ ನಾಲ್ಕು ಅಡಿ, ಬೀಜದ ಬೀಜಕ್ಕೆ ಎರಡು ಅಡಿ ದಾಯ ಮಾಡ್ತೀವಿ. ಅಂದ್ರೆ ಎರಡು ಕಡೆ ದಾಯ ಮಾಡ್ತೀರಾ? ಹೌದು ಸರ್, ಎರಡು ಕಡೆ ದಾಯ ಮಾಡ್ತೀವಿ. ಎರಡು ಕಡೆ ದಾಯ ಮಾಡೋದ್ರಿಂದ ಅದು ನಮಗೆ ಬೀಜನು ಕಡಿಮೆ ಹೋಗುತ್ತೆ, ನಮಗೆ ಒಳಗೆ ಬೇಸಾಯ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಹಂಗಾಗಿ ಕಳೆಗಳು ಅವು ಬರಲ್ಲ ಸರ್. ನಾಲ್ಕು ಮಾಡೋದ್ರಿಂದ ಸ್ವಲ್ಪ ಸಾಲು ವಿಶಾಲವಾಗಿರ್ತೈತಿ, ಓಡಾಡ್ಲಿಕ್ಕೆ ಅನುಕೂಲ. ನಾಳೆ ಹತ್ತಿ ಬಿಡಿಸ್ಬೇಕಾದ್ರೆ ಅವಾಗೆಲ್ಲ ತುಳಿತಾಗಲ್ಲ, ಅದಕ್ಕೆ ನಾಲ್ಕು ಎರಡು ಮಾಡ್ತೀವಿ ಸರ್. ಮತ್ತಿದ್ರ ಜೊತೆಗೆ ಈಗ ಮೆಕ್ಕೆಜೋಳ ಅಂತಂದ್ರೆ ಪ್ರತಿ ವರ್ಷ ಬೆಳೀತೀರ? ಪ್ರತಿ ವರ್ಷ ಮೇಜರ್ ನಮ್ದು ಅದೇ ಸರ್. ಯಾಕೆ ಮುಖ್ಯ ಬೆಳೆಯಾಗಿ ಮೆಕ್ಕೆಜೋಳ ಬೆಳೀತಾ ಇದ್ರೆ ಬೇರೆ ಎಲ್ಲ ಬೆಳೆಗಳನ್ನ ಬೆಳಿಬಹುದಲ್ಲ? ಈಗ ಮೆಕ್ಕೆಜೋಳದ ಬೆಳೆಗೆ ಅಂತಂದ್ರೆ ಒಂದು ಹಂತದಲ್ಲಿ ತೆನೆ ಬಿಡುವ ಹಂತದಲ್ಲಿ ಮಳೆ ಹೋಯ್ತಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಬೆಳೆನೆ ನಾಶ ಆಗುತ್ತೆ. ಅದು ಇನ್ನೊಂದು ಏನಾಗುತ್ತೆ ಅಂದ್ರೆ ಮೆಕ್ಕೆಜೋಳ ಸಿಂಪಲ್ ಸರ್, ಅದು ಈಗ ಹತ್ತಿಗೆ ಕೂಲಿರ್ ಜಾಸ್ತಿ ಬೇಕು, ಅದಕ್ಕೆ ಕೂಲಿರ್ ಕಡಿಮೆ. ಹತ್ತಿನ ನಾವು ಜಾಸ್ತಿ ಹಾಕಂದ್ರೆ ಅದನ್ನ ಹತ್ತಿ ಬಿಡಿಸ್ಲಿಕ್ಕೆ ಜನ ಸಿಗಲ್ಲ, ಹಂಗಾಗಿ ನಾವು ಮೆಕ್ಕೆಜೋಳ ಜಾಸ್ತಿ ಮಾಡ್ಕೊಂತೇವೆ. ಹತ್ತಿನ ನಾವು ಮನೆಯವರು ಎಷ್ಟು ಜನ ಮಾಡಕ್ ಸಾಧ್ಯ ಅಷ್ಟನ್ನು ಮಾತ್ರ ಹತ್ತಿ ಹಾಕಂತೇವೆ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ನಮ್ದೆಲ್ಲ, ಹತ್ತಿ ಬಿಡದ ಜನ ಸಿಗ್ಲಿಲ್ಲ, ನಾವು ಹತ್ತಿ ನೆಲಕ್ಕೆ ಬಿದ್ದು ಹಾಳಾಗಿ ಹೋಗ್ಬಿಡ್ತೈತಿ. ಅದಕ್ಕೆ ನಾವು ಮೆಕ್ಕೆಜೋಳ ಹಂತ ಹಂತವಾಗಿ ನಮಗೆ ಹೆಂಗೆಂಗೆ ಮೇಂಟೈನ್ ಮಾಡ್ಬೋದು, ಹತ್ತಿ ಇಷ್ಟು, ಜೋಳ ಇಷ್ಟು, ಶೇಂಗಾ ಇಷ್ಟು ಅಂತ ನಾವು ನಮ್ಮ ಒಂದು ಲೆಕ್ಕಾಚಾರಕ್ಕೆ ಹೆಂಗೆ ಅನ್ವಯ ಆಗತ್ತೆ ಹಂಗೆ ಮಾಡ್ತೀವಿ. ಅಂದ್ರೆ ನಿಮಗೆ ಕೂಲಿ ಕಾರ್ಮಿಕರು ಸಿಗ್ಲಿಲ್ಲ ಅಂತಂದ್ರೆ ನೀವು ಮನೆಯವರೇ ಎಲ್ಲ ನಿಭಾಯಿಸಿಕೊಂಡು ಹೋಗಂತ ಒಂದು ವ್ಯವಸ್ಥೆ ಇರಬೇಕು, ಆ ರೀತಿ ನೀವು ಬೆಳೆಗಳು ಬೆಳೀತಾ ಇದ್ದೀರಿ. ಹೌದು ಸರ್, ಹೌದು. ಹಂಗಾದ್ರೆ ರೈತ ಇವತ್ತು ತಾನು ಸ್ವಂತ ಮಾಡ್ಬೇಕು ಸರ್, ಕೈಮುಟ್ಟಿ ಮಾಡಿದ್ರೇನೆ ಉಳಿಯೋದು. ಅಂದ್ರೆ ನಾವು ಇವತ್ತು ಮಾಡೋ ಕೆಲಸ ಇವತ್ತು ಮಾಡಲೇಬೇಕು. ಕೃಷಿಯಲ್ಲಿ ಲೇಬರ್ ಬರಲಿಲ್ಲ ಆಗ್ಲಿಲ್ಲ ಅಂತಂದ್ರೆ ಅದು ಅವನ ತಪ್ಪು. ಇವತ್ತು ಮಾಡ್ಬೇಕು, ಇವತ್ತು ಔಷಧಿ ಹೊಡಿಬೇಕು ಅಂದ್ರೆ ಔಷಧಿ ಹೊಡಿಬೇಕು. ಇವತ್ತು ಬಿಟ್ಟ ಅಂದ್ರೆ ನಾಳೆಗೆ ಹಾಳು ಮಾಡಿರ್ತದ ಬೆಳೆ ನಾವು. ಅದಕ್ಕೆ ರೈತನಲ್ಲಿ ಹೆಚ್ಚಿನ ಮುತುವರ್ಜಿ ಇರಬೇಕು ಅಂತ ನಾವು ಮಕ್ಕಳನ್ನು ಕಾಪಾಡ್ದಂಗೆ ಕಾಪಾಡಬೇಕು ಬೆಳೆನ. ಹಂಗಾದ್ರೆ ನಮಗೆ ಅದರಿಂದ ಲಾಭದಾಯಕ ತಗೋಬೇಕು. ಅದ್ರ ಪ್ರತಿ ಒಂದು ಎಕರೆಗೆ ಎಷ್ಟು ಇಳುವರಿ ತೆಗಿತೀರ ಇಲ್ಲಿ ಚೆನ್ನಾಗಿ ಮಳೆಗಾಲ ಆಯ್ತಪ್ಪ ಅಂದ್ರೆ ಸರ್? ಮೆಕ್ಕೆಜೋಳನ ಮೆಕ್ಕೆಜೋಳ ಸರ್ ಇಲ್ಲಿ ಸರ್ ಅದು ನಾನು ಮ್ಯಾಕ್ಸಿಮಮ್ ಅಂದ್ರೆ ಪ್ರತಿ ಒಂದು ಎಕರೆಗೆ 40 ಕ್ವಿಂಟಲ್ ತನಕ ತಗೋದಾನಿ. ಕಡಿಮೆ ಪ್ರಮಾಣ ಅಂದ್ರೆ ಮಳೆಗಾಲ 10 ಕ್ವಿಂಟಲ್ ತನಕ ಹೋಗುತ್ತೆ ಸರ್. ಮತ್ತೆ ಈಗ ಅಕ್ಕಡಿ ಬೆಳೆಗಳನ್ನ ಸಹ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಯಾಕೆ ಅನಿಸ್ತು ನಿಮಗೆ ಅಕ್ಕಡಿ ಬೆಳೆಗಳನ್ನ ಪ್ರತಿ ವರ್ಷ ಹಾಕ್ಬೇಕು ಬೆಳಿಬೇಕು ಅಂತ? ಸರ್ ಅಕ್ಕಡಿ ಬೆಳೆ ಬೆಳೆಯೋದ್ರಿಂದ ಭೂಮಿ ಪೋಷಕಾಂಶ ಕಾಪಾಡ್ಕಂತತಿ, ಆಮೇಲೆ ಗಾಳಿ ಆಡದತಿ. ಮುಂಗಾರಿ ಬೆಳೆಗೆ ಗಾಳಿ ಆಡೋದ್ರಿಂದ ಮುಂಗಾರಿ ಬೆಳೆ ಚೆನ್ನಾಗಿ ಬರ್ತತಿ. ಇದೇನು ಅಕ್ಕಡೆ ಬೆಳೆ ಬೆಳೆದ್ರೆ ಭೂಮಿ ಫಲವತ್ತತೆ ಕಾಪಾಡ್ಕೊತತಿ, ಹಿಂಗಾಗಿ ಅಕ್ಕಡೆ ಬೆಳೆ ಬೆಳಿಬೇಕು ಅಂತ ನಮಗೆ ಅನಿಸುತ್ತೆ. ಈಗ ಸಿರಿಧಾನ್ಯಗಳನ್ನ ಇವನ್ನ ಏನಾದ್ರೂ ಬೆಳಿತಾ ಇದ್ರ? ಸಿರಿಧಾನ್ಯಗಳನ್ನ ಬೆಳಿಬಹುದು ಸರ್. ಸಿರಿಧಾನ್ಯಗಳು ಬೆಳೆದ್ರಿಂದ ನಮಗೆ ವರ್ಕೌಟ್ ಆಗಲ್ಲ ಸರ್. ಅಂದ್ರೆ ಹೆಚ್ಚು ಲಾಭದಾಯಕ ಆಗಲ್ಲ ಅಂತ ಹೇಳ್ತೀರಾ? ಲಾಭದಾಯಕ ಆಗಲ್ಲ ಸರ್. ರೇವಣ್ಣ ಅವರೇ, ಇದ್ರ ಜೊತೆ ಮತ್ತೆ ನಾವು ದನ ಕರುಗಳನ್ನೆಲ್ಲ ಸಾಕಾಣಿಕೆ ಮಾಡಿದ್ವಿ, ಎತ್ತುಗಳನ್ನ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ. ಅಂದ್ರೆ ಇತ್ತೀಚೆಗೆಲ್ಲ ಎತ್ತುಗಳನ್ನ ಸಾಕಷ್ಟು ಕಡಿಮೆ ಮಾಡಿದ್ದಾರೆ ಸಾಕಾಣಿಕೆ ಮಾಡೋದು ರೈತರು. ಅಂದ್ರೆ ನಿಮ್ಗೆ ಯಾಕನಿಸ್ತು ಎತ್ತುಗಳ ಸಾಕಾಣಿಕೆ ಮಾಡಿ ನಾವು ಅದರಿಂದಲೇ ವ್ಯವಸಾಯ ಮಾಡ್ಬೇಕು ಅಂತ? ಬರೀ ಟ್ರಾಕ್ಟರ್ ಇದನ್ನೆಲ್ಲ ಬಳಸೋದ್ರಿಂದ ಸರ್ ಖರ್ಚು ಜಾಸ್ತಿ, ಅದು ಅಲ್ಲದೆ ಭೂಮಿ ಹಾಳಾಗ್ಬಿಡ್ತದೆ, ಭೂಮಿ ಪ್ರೆಸ್ ಮೆಟ್ಟಾಗ್ಬಿಡ್ತದೆ, ನೀರು ತೇವಾಂಶನ ಶೇಖರಣೆ ಮಾಡ್ಕೊಳ್ಳೋ ಶಕ್ತಿ ಕಡಿಮೆ ಆಗತ್ತೆ ಸರ್. ಟ್ರಾಕ್ಟರ್ ಈಗ ಮಳೆ ಬಂದಿರ್ತದೆ, ಇವತ್ತು ಹೋಗಿ ಹೊಡ್ಕೊಂಬರ್ತಾನೆ, ಅದು ಪ್ರೆಸ್ ಆಗಿ ಅಲ್ಲಿ ನೀರಿಡ್ತಕ್ಕಂಥ ಶಕ್ತಿ ಕಡಿಮೆ ಆಗುತ್ತೆ. ಎತ್ತಿಲಿ ಉಳುಮೆ ಮಾಡೋದ್ರಿಂದ ಮೃದು ಇರ್ತದೆ, ಮೃದುತನ ಕಾಪಾಡ್ಕಂತದೆ ಸರ್ ಭೂಮಿ. ಅದಕ್ಕೆ ನಾವು ಎತ್ತನ್ನ ಹೆಚ್ಚಾಗಿ ಅವಲಂಬಿಸ್ತೀವಿ. ಈಗ ಸಾಕಷ್ಟು ದನಕರುಗಳನ್ನ ಸಾಕಾಣಿಕೆ ಮಾಡಿರೋದ್ರಿಂದ ಒಂದ್ ಕಡೆ ನಿಮಗೆ ಗೊಬ್ಬರ ಸಿಗುತ್ತೆ, ಹಾಲು ಸಿಗುತ್ತೆ, ಹೈನುಗಾರಿಕೆ ನಡೀತೈತಿ, ಮತ್ತೆ ಡೈರಿಗಾಲ್ ಆಗ್ತವೆ, ಇವೆಲ್ಲವೂ ಮಲ್ಟಿಪ್ಲೆ ಒಂದ್ರಿಂದ ಒಂದು. ಈಗ ಅದು ನಮಗೆ ಹಸುಗಳನ್ನು ಕಟ್ಕೊಂಡ್ರಿಂದ ಪ್ಲಸ್ ಸಾಲ ಆಯ್ತು, ಮನೆ ತಂದು ಖರ್ಚು ನಡೀತು, ಮತ್ತೆ ಸಗಣಿ ಆಯ್ತು, ಹೊಲಕ್ಕೆ ಗೊಬ್ಬರ ಆಯ್ತು. ಒಟ್ಟಾರೆ ರೇವಣ್ಣ ಅವರೇ, ನಿಮ್ಗೆ ಎಷ್ಟು ಜನ ಮಕ್ಕಳು ಅದರ, ಏನೇನು ಕೆಲಸ ಮಾಡ್ತಾ ಇದಾರೆ? ನನಗೆ 4 ಜನ ಮಕ್ಕಳು, ಅದರಲ್ಲಿ 3 ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಇನ್ನೊಬ್ಬನು 6th ಸ್ಟ್ಯಾಂಡರ್ಡ್ ಮಾಡ್ತಾನೆ. ಒಟ್ಟಾರೆ ನೀವು ಕೃಷಿ ಬದುಕಿಗೆ ಯಾರನ್ನೂ ಕರ್ಕೊಂಡಿಲ್ಲ ಮಕ್ಕಳನ್ನ? ಮಕ್ಕಳನ್ನ ಯಾರನ್ನು ಕರೆದಿಲ್ಲ ಸರ್. ಯಾಕನಸ್ತು ನಿಮಗೆ ಕೃಷಿ ಬದುಕಿಗೆ ಕರ್ಕೊಳ್ಬಾರ್ದು ಅಂತ? ನಮ್ಮಷ್ಟು ಕಷ್ಟಪಡೋ ಶಕ್ತಿ ಅವ್ರ ಹತ್ರ ಇಲ್ಲೇನೋ ಅಂತ ಅನಿಸ್ತು ಸರ್. ಕಷ್ಟ ಸಹಿಷ್ಣುತೆ ಬೇಕಿದ್ದಕ್ಕೆ ಕೃಷಿಗೆ. ಅಂದ್ರೆ ನೀವು ಏನೇ ಬಂದ್ರೂ ಕಷ್ಟ ಎಲ್ಲದನ್ನ ನಿಭಾಯಿಸ್ಕೊಂಡು ಕೃಷಿ ಬದುಕನ್ ಮಾಡ್ತಾ ಇದ್ರಿ. ಇವತ್ತಿನ ಮಕ್ಕಳು ಮಾಡಲ್ಲ ಅಂತ ಹೇಳ್ತೀರಾ? ಅವ್ರಿಗೆ ಆ ಕ್ಷಮತೆ ಐತೆ ಇಲ್ಲೋ ಅನ್ನೋ ಅನುಮಾನ. ಆದ್ರೂ ಮತ್ತೆ ನನ್ ನಡೀತಾ ಇತ್ತು ಇವತ್ತಿನ ಒಂದು ಇದು ನೋಡಿ, ಅವರು ಓದಿದ್ರು, ಓದ್ತವೆ ಅಂದ್ರು, ಅದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟೆ. ಒಟ್ಟಾರೆ ರೇವಣ್ಣ ಅವರೇ, ಈ ಕೃಷಿ ಬದುಕು ಏನ್ ಅನ್ಸುತ್ತೆ ನಿಮಗೆ? ಕೃಷಿ ಬದುಕು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ರಾಜ ಸರ್, ಚೆನ್ನಾಗಿ ಮಳೆಗಾಲ ಅದೆಲ್ಲ ಆದ್ರೆ. ಯಾಕಂದ್ರೆ ನಮ್ಮ ಮೇಲೆ ಯಾರು ಇಲ್ಲ, ನಮ್ಗೆ ಯಾರು ಆರ್ಡರ್ ಮಾಡೋರಿಲ್ಲ, ಒಳ್ಳೆದರೆ ಅನ್ಸಿದ್ದಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಮಗ್ರ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ತೆ. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಅಸಗೋಡು ಗ್ರಾಮದ ಕೃಷಿಕ ಎಎಸ್ ರೇವಣಸಿದ್ದಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳಿ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮದ ಮರುಪ್ರಸಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳು ಔಷಧಿಯಲ್ಲ, ಅದು ಒಂದು ಆಹಾರ. ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳಿದರೆ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳು ಒಂದು ಔಷಧಿಯಲ್ಲ, ಅದೊಂದು ಆಹಾರ, ಇದರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರ್ಮ್ನಲ್ಲಿರುವಂತಹ ಜಿಲ್ಲಾ ಕೃಷಿ ತರಬೇತಿ ಸಂಸ್ಥೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ಈ ಸಕ್ಕರೆ ಕಾಯಿಲೆ ಅಥವಾ ರಕ್ತದ ಒತ್ತಡ ಇರುವಂತವರಿಗೆ ಬಹಳಷ್ಟು ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಿರ್ತಾರೆ, ನೀವು ಸಿರಿಧಾನ್ಯ ಬಳಸಿ, ಆಹಾರದಲ್ಲಿ ಸಿರಿಧಾನ್ಯ ಇದ್ರೆ ಇವನ್ನ ಕಂಟ್ರೋಲ್ ಮಾಡಬಹುದು ಅಂತಂತೇಳಿ. ಈಗ ನಾವು ಈ ಸಿರಿಧಾನ್ಯಗಳು ನಾವು ಔಷಧಿ ಅಂತ ಲೆಕ್ಕಕ್ಕೆ ತಗೋಬೇಕು ಅಥವಾ ಆಹಾರ ಅಂತ ಲೆಕ್ಕಕ್ಕೆ ತಗೋಬೇಕು ಅನ್ನೋದು ನನ್ನ ಪ್ರಶ್ನೆ. ಹೌದು, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಪ್ರಸ್ತುತ ಸನ್ನಿವೇಶದಲ್ಲಿ ನೋಡ್ತಾ ಇದೀವಿ, ಒಂದು ಮಧುಮೇಹ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ನರದೌರ್ಬಲ್ಯ ಇರ್ಬೋದು, ಹಿಂಗೆ ಹಲವಾರು ಕೆಟ್ಟ ಪರಿಣಾಮಗಳು ದೇಹದ ಮೇಲೆ ಬೀರಿದಾಗ ನಾವು ವೈದ್ಯರ ಬಳಿ ಹೋದಾಗ ಅವ್ರೇನ್ ಮಾಡ್ತಾರೆ, ನಿಮ್ಮ ಆಹಾರದ ಜೊತೆಗೆ ಒಂದು ಸಿರಿಧಾನ್ಯದ ಪುಡಿಯನ್ನ ಬೆಳಗ್ಗೆ ಸ್ವಲ್ಪ ಹಾಲಲ್ಲಿ ತಗೊಳ್ಳಿ, ಮಧ್ಯಾಹ್ನ ತಗೊಳ್ಳಿ, ರಾತ್ರಿ ತಗೊಳ್ಳಿ, ಈ ತರ ಒಂದು ಅವರಿಗೆ ಉಪಚಾರವನ್ನು ನೀಡತಕ್ಕಂತ ಪದ್ಧತಿ ಪ್ರಾರಂಭ ಆಗಿದೆ. ಇದು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕಂತಂದ್ರೆ ಈ ಸಿರಿಧಾನ್ಯಗಳೆಲ್ಲವೂ ಖಂಡಿತವಾಗ್ಲೂ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತ ಆಹಾರಗಳು. ಹಾಗಾಗಿ ನಾವು ಇವುಗಳನ್ನ ಔಷಧೀಯ ರೂಪದಲ್ಲಿ ಈಗ ನೋಡ್ತಿದ್ದೇವೆ. ಮೊದಲಿನ ನಮ್ಮ ಪೂರ್ವಜರೆಲ್ಲ ಅವನ್ನೆಲ್ಲ ಆಹಾರವಾಗಿ ಬಳಸಿ ಗಟ್ಟಿಮುಟ್ಟಾಗಿ ಯಾವ ರೋಗ ರುಜಿನ ಇಲ್ದಲೆ ಬದುಕಿರ್ತಕ್ಕಂಥ ನಿದರ್ಶನಗಳು ನಾವು ಈ ಕಣ್ಮುಂದೆ ಸಾಕಷ್ಟು ನೋಡ್ತಾ ಇದ್ದೇವೆ. ಅಂದ್ರೆ ಅರ್ಥ 1970 ಆಚೆ ನೋಡಿದಾಗ ಜನರಲ್ಲಿ ಮುಖ್ಯವಾಗಿ ಇರತಕ್ಕಂತ ಆಹಾರಗಳೇ ಈ ಸಿರಿಧಾನ್ಯಗಳು. ಅಂದ್ರೆ ಸುಮಾರು ಒಂದು 50 ವರ್ಷ ಹಿಂದೆ ಅಂತಾನೆ ಹೇಳ್ಬೋದು. ಹೌದು, 70 ಯಾವಾಗ ನಾವು ಹಸಿರು ಕ್ರಾಂತಿಯನ್ನ ಮಾಡಿದ್ವಿ ಆಗ ಈ ಸಿರಿಧಾನ್ಯಗಳು ದಿನೇ ದಿನೇ ಕಣ್ಮರೆ ಆಗ್ತಾ ಹೋಗಿ ಮುಖ್ಯವಾಗಿ ಗೋಧಿ ಅಕ್ಕಿಯನ್ನ ನಾವು ಉಪಯೋಗಿಸ್ತಾ ಮುಂದೆ ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಏನಾಗಿದೆ, ಕಳೆದ 30-40 ವರ್ಷದಿಂದ ನಾವು ಈ ಸಿರಿಧಾನ್ಯಗಳನ್ನ ಬಳಸ್ತಿಲ್ಲ ಅನ್ನೋ ಒಂದು ಕಾರಣದಿಂದ ನಮಗೆ ಇವು ಗೊತ್ತೇ ಇಲ್ವೇನೋ. ಅಂದ್ರೆ ಈಗ ಹಳೆ ವಯಸ್ಸಾದಂತ ಮನುಷ್ಯರಿಗೆ ಇದರ ಬಳಕೆ, ಇದರ ಅನುಕೂಲ ಗೊತ್ತಿರುತ್ತೆ. ದಯವಿಟ್ಟು ರೈತ ಬಾಂಧವರು ಎಲ್ಲರೂ ಒಂದು ತಿಳ್ಕೋಬೇಕಾಗುತ್ತೆ, ಈ ಒಂದು ಸಿರಿಧಾನ್ಯಗಳನ್ನ ನಾವು ಔಷಧೀಯ ರೂಪದಲ್ಲಿ ನೋಡಬಾರದು, ಇದನ್ನ ಆಹಾರವಾಗಿ ನಾವು ಪರಿಗಣಿಸಬೇಕು. ಇದು ಬಹಳ ಮುಖ್ಯವಾದಂತ ವಿಚಾರ. ಯಾಕೆ ಅಂತಂದ್ರೆ ಡಾಕ್ಟರ್ಗಳು ಹೇಳ್ತಾರೆ, ಈಗ ನಿನ್ ಇಂಥ ತೊಂದರೆ ಇದೆಯಪ್ಪ, ನೀನು ಇಂಥ ಸಿರಿಧಾನ್ಯವನ್ನ ದಿನವೂ ಬೆಳಗ್ಗೆ 1-2 ಚಮಚ, ಸಾಯಂಕಾಲ 1-2 ಚಮಚ, ಹಾಲಲ್ಲಿ ಹಾಕೊಂಡು ಕುಡಿ, ನೀರಲ್ಲಿ ಹಾಕೊಂಡು ಕುಡಿ, ಕುದಿಸ್ಕೊಂಡು ಕುಡಿ, ಈ ತರ ಹೇಳ್ತಾರೆ. ಅವರು ಏನ್ ಅನ್ಕೊಳ್ತಾರೆ, ಇದು ಔಷಧಿ ಅಂತಕ್ಕಂತ ಒಂದು ಮನೋಭಾವನೆ ಹೆಚ್ಚಾಗ್ತಿದೆ. ದಯವಿಟ್ಟು ಈ ಒಂದು ಭಾವನೆಯನ್ನ ಬದಲಾಯಿಸುವ ಅವಶ್ಯಕತೆ ಬಹಳ ಇದೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಮೊದಲಿನ ಜನ ಇದನ್ನ ಪ್ರತಿದಿನ ಬಳಸ್ತಾ ಇದ್ದಿದ್ರಿಂದ ಯಾವುದೇ ರೋಗ ರುಜಿನಗಳಾಗ್ಲಿ, ಯಾವುದೇ ತೊಂದರೆಗಳಾಗ್ಲಿ ಅನುಭವಿಸ್ತಕ್ಕಂತಹ ಪ್ರಸಂಗಗಳು ಬಹಳ ಕಡಿಮೆ ಇದ್ವು. ಆದರೆ ನಾವು ಯಾವಾಗ ಈ ಸಿರಿಧಾನ್ಯಗಳನ್ನ ಬಿಟ್ಟು ಕೇವಲ ಅಕ್ಕಿ ಗೋಧಿ ಇದ್ರ ಮೇಲೆ ನಾವು ಯಾವಾಗ ಅವಲಂಬಿತವಾದ್ವಿ, ನಮ್ಮ ದೇಹದಲ್ಲಿ ಇತರೆ ಕೆಟ್ಟ ಪರಿಣಾಮಗಳು ಹೊಂದುತ್ತಾ ನಮ್ಮಲ್ಲಿರ್ತಕ್ಕಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ, ನಮ್ಮಲ್ಲಿರ್ತಕ್ಕಂತ ಕೆಲವು ಅಂಗಾಂಗಗಳ ವೈಫಲ್ಯತೆ ಉಂಟಾಗಿ, ಇವೆಲ್ಲ ಕಾರಣಗಳಿಂದ ನಮ್ಮ ಆರೋಗ್ಯನೂ ಕೆಡ್ತು, ಜೊತೆಗೆ ನಮ್ಮ ಆಹಾರ ಪದ್ಧತಿಯನ್ನು ಪೂರ್ಣ ಮಟ್ಟಿಗೆ ಬದಲಾಯಿಸಿಕೊಂಡಿದೆ. ಸರ್, ಈಗ ಸಿರಿಧಾನ್ಯ ಬಳಸಬೇಕಂತ ಡಾಕ್ಟರ್ಗಳಲ್ಲಿ ಹೇಳ್ತಾರೆ, ಪ್ರತಿನಿತ್ಯ ಬಳಸಬೇಕಾ ಅಥವಾ ಬಳಸಬೇಕಾದ್ರೆ ಯಾವ ರೀತಿ ಬಳಸಬೇಕು, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ? ಅದೇ ಬಹಳ ಮುಖ್ಯ. ಯಾಕೆಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅವರು ಔಷಧಿ ರೂಪದಲ್ಲಿ ಬಳಸಿದ್ರೆ ತಪ್ಪೇನಿಲ್ಲ. ಯಾಕೆಂತಂದ್ರೆ ನಮ್ಮ ದೇಹಕ್ಕೆ ಆ ಒಂದು ಧಾನ್ಯಗಳು ಒಗ್ಗಕಬೇಕು, ಅದರ ಜೀರ್ಣಕ್ರಿಯೆಗೆ ಹೊಂದ್ಕೊಳ್ಬೇಕು. ಇಷ್ಟು ದಿವಸ ನಾವು ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಇದನ್ನ ಉಪಯೋಗಿಸ್ತಾ ಇರೋದ್ರಿಂದ ಅದಕ್ಕೆ ನಮ್ಮ ಜೀರ್ಣಕ್ರಿಯೆ ಹೊಂದ್ಕೊಂಡಿರುತ್ತೆ. ಸೊ ಆ ಒಂದು ಧಾನ್ಯಗಳಿಗೆ ಹೋಲಿಕೆ ಮಾಡಿದಾಗ ಈ ಸಿರಿಧಾನ್ಯಗಳು ಒಂದು ಸ್ವಲ್ಪ ಗಟ್ಟಿಯಾದ ಪದಾರ್ಥಗಳು. ಯಾಕೆ ಅಂತಂದ್ರೆ ನಾವು ಅಕ್ಕಿ ಆಗ್ಲಿ ಗೋಧಿ ಆಗ್ಲಿ ತಿಂದಾಗ ಹೆಚ್ಚಿನ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತೀವಿ ನಾವು ಆಂಗ್ಲ ಭಾಷೆನಲ್ಲಿ, ಆ ಒಂದು ಅಂಶ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಬೇಗ ಜೀರ್ಣ ಆಗುತ್ತೆ, ಸುಲಭವಾಗಿ ಜೀರ್ಣ ಆಗುತ್ತೆ. ಆದರೆ ಈ ಸಿರಿಧಾನ್ಯಗಳನ್ನ ನಾವು ಬಳಸಿದಾಗ ಅವರಿಗೆ ಅಷ್ಟು ಸುಲಭವಾಗಿ ಜೀರ್ಣವಾಗೋದಿಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ನಾರಿನ ಅಂಶನೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈ ಸಿರಿಧಾನ್ಯಗಳನ್ನು ಬಳಸಬೇಕಾದ್ರೆ ಬಹಳ ಮುಂಜಾಗ್ರತೆ ವಹಿಸಿ ಹಂತ ಹಂತವಾಗಿ ಅದನ್ನ ಹೆಚ್ಚಿಗೆ ಮಾಡಿಕೊಂಡು ಉಪಯೋಗಿಸ್ತಕ್ಕಂಥದ್ದು ಬಹಳ ಅತ್ಯಗತ್ಯ. ನಾಗರಿಕ ಬಂಧುಗಳಿಗೆ ನಾನು ತಿಳಿಸ್ತಕ್ಕಂಥದ್ದು ಇಷ್ಟೇ, ಪ್ರಾರಂಭಿಕವಾಗಿ ನೀವು ಪ್ರಾರಂಭ ಮಾಡಿದಾಗ ಸ್ವಲ್ಪ ಪ್ರಮಾಣದ ಆಹಾರವನ್ನ ನಾವು ತೆಗೆದುಕೊಳ್ಬೇಕು. ಜೊತೆಗೆ ಮೂರು ಹೊತ್ತಿನಲ್ಲಿ ತಗೊಳ್ಳೋದಕ್ಕಿಂತ ಒಂದು ಹೊತ್ತು ಇದನ್ನ ಪ್ರಾರಂಭಿಕ ಹಂತದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇದನ್ನ ಉಪಯೋಗಿಸಿ ನಂತರ ದಿನಗಳಲ್ಲಿ ದಿನಕ್ಕೆ ಎರಡು ಹೊತ್ತು ಉಪಯೋಗಿಸ್ತಕ್ಕಂಥದ್ದು ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಾಯ್ತು ಅಂತಂದ್ರೆ ಮೂರು ಹೊತ್ತು ಉಪಯೋಗಿಸ್ತಕ್ಕಂಥದ್ರಲ್ಲೂ ತಪ್ಪೇನಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲಾ ನಾಗರಿಕರು ಒಂದು ಮನಗಾಣಬೇಕಾಗುತ್ತೆ, ಅವರಿಗೆ ಎಷ್ಟು ಜೀರ್ಣ ಶಕ್ತಿ ಇರುತ್ತೋ ಅಷ್ಟನ್ನ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸ್ವಲ್ಪನೇ ಉಪಯೋಗಿಸ್ತಾ ಅದನ್ನ ಹೆಚ್ಚಿನ ಪ್ರಮಾಣವನ್ನ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಈ ಕೆಲವರಲ್ಲಿ ಮನೋಭಾವನೆ ಇದೆ, ಏನು ನಮ್ಮ ವೈದ್ಯರು ಹೇಳಿದಾರೆ ಇದನ್ನ ಕೆಲವು ದಿವಸ ಉಪಯೋಗಿಸೋಣ ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಬಿಟ್ಬಿಡೋಣ ಅಂತಕ್ಕಂಥದ್ದು. ಅಲ್ಲ, ಇನ್ನು ಏನಂದ್ರೆ ಯಾರಾದ್ರೂ ಹಿಂಗ ಕಾಯಿಲೆಗೆ ಬಿದ್ದಿರ್ತಾರಲ್ಲ ಅವರೆಲ್ಲ ಇವನ್ನ ಬಳಸಿ ಆರಾಮಾಗಿರ್ತಾರ, ಅವಾಗ ಡಾಕ್ಟರ್ನ ಕೇಳ್ತಿರ್ತಾರೆ, ಸರಿ ಈಗ ನನಗೆ ಆರಾಮಾಗಿದ್ದ ನಾನು ಇವನ್ನ ನಿಲ್ಲಿಸಬಹುದಾ ಅಂತೇಳಿ. ಹೌದು, ತಪ್ಪದು. ಯಾಕಂತಂದ್ರೆ ನಾವು ಈಗ ಪ್ರಮುಖವಾಗಿ ಆಹಾರವನ್ನು ಉಪಯೋಗಿಸ್ತಿರ್ತಕ್ಕಂಥದ್ದು ಓನ್ಲಿ ಪಿಷ್ಟಯುಕ್ತ ಆಹಾರ, ಅದು ಕೇವಲ ನಮಗೆ ಶಕ್ತಿಯನ್ನಷ್ಟೇ ಕೊಡುತ್ತದೆ, ಇತರೆ ಪೋಷಕಾಂಶಗಳಾಗ್ಲಿ ಔಷಧೀಯ ಗುಣಗಳು ಹೊಂದಿರತಕ್ಕಂತಹ ಅಂಶಗಳು ಅದರಲ್ಲಿ ಬಹಳ ಕಡಿಮೆ. ಯಾವ್ದ್ರಲ್ಲಿ ಅಕ್ಕಿ ಅಕ್ಕಿನಲ್ಲಾಗ್ಲಿ ಗೋಧಿನಲ್ಲಾಗ್ಲಿ. ಹಾಗಾಗಿ ನಾವು ಇದನ್ನ ಬಿಡಬೇಕು ಅಂತಲ್ಲ, ಒಂದ್ ಹೊತ್ತು ಇದನ್ನ ತಿಂದ್ರೂ ಪರವಾಗಿಲ್ಲ, ಇನ್ನು ಎರಡೊತ್ತು ಕನಿಷ್ಠ ಪಕ್ಷ ನಾವು ಸಿರಿಧಾನ್ಯಗಳನ್ನು ಉಪಯೋಗಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆ ಅಂತಂದ್ರೆ ಮೊದಲು ಉಪಯೋಗಿಸಿದ್ದಂತಹ ನಾಗರಿಕರಲ್ಲಿ ಯಾವುದೇ ಒಂದು ರೋಗ ರುಜಿನಗಳು ಬರ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಅಗತ್ಯವಿರತಕ್ಕಂತಹ ಲಘು ಪೋಷಕಾಂಶಗಳು ಇರ್ಬೋದು, ಆಮೇಲೆ ಚಿಕ್ಕ ಪುಟ್ಟ ನರ ದೌರ್ಬಲ್ಯಗಳು ಅಥವಾ ನಮ್ಮ ಉದರದ ತೊಂದರೆಗಳಿರ್ಬೋದು ಅಥವಾ ನಮ್ಮ ಕಣ್ಣಿನ ತೊಂದರೆಗಳು ಹಲ್ಲಿನ ತೊಂದರೆಗಳು ಯಾವುದೇ ತೊಂದರೆಗಳಿದ್ರು ಕೂಡ ಅವನ್ನೆಲ್ಲ ಉಪಯೋಗಿಸ್ತಿದ್ದರಿಂದ ಅವು ಅಲ್ಲಿಂದ ಅಲ್ಲಿಗೆನೆ ಸರಿ ಹೋಗ್ತಕ್ಕಂಥ ಅವಕಾಶ ಬಹಳ ಇತ್ತು. ಹಾಗಾಗಿ ಮೊದಲು ಇದನ್ನೆಲ್ಲ ತಿಂದಂತಹ ವ್ಯಕ್ತಿಗಳು ಬಹಳಷ್ಟು ವರ್ಷ ಬದುಕಿದ್ದಾರೆ, ಜೊತೆಗೆ ಅವರಲ್ಲಿ ಯಾವುದೇ ಒಂದು ಆರೋಗ್ಯದ ಏರುಪೇರು ಕೂಡ ಕಂಡು ಬರ್ತಿರಲಿಲ್ಲ. ಹಾಗಾಗಿ ಇದನ್ನ ಪ್ರಾರಂಭಿಕ ಹಂತದಲ್ಲಿ ನಾನು ಮೊದಲೇ ಹೇಳದಾಗೆ ಸ್ವಲ್ಪ ಸ್ವಲ್ಪ ಪ್ರಮಾಣವನ್ನ ಉಪಯೋಗಿಸ್ತಾ ಅದನ್ನ ಹೆಚ್ಚಿಸ್ತಾ ಹೋಗ್ಬೇಕಾಗತ್ತೆ. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ನಾವು ಬಿಳಿ ಅಕ್ಕಿಯನ್ನು ಉಪಯೋಗಿಸ್ತಾ ಇರ್ತೀವಿ, ಅಂತ ಸಂದರ್ಭದಲ್ಲಿ ನಾವು ನವಣೆಯನ್ನು ಉಪಯೋಗಿಸ್ಬೇಕು ಅಂತಂದ್ರೆ ನಾವು ಬಿಳಿ ಅಕ್ಕಿಯ ಎಷ್ಟು ಪ್ರಮಾಣವನ್ನು ನಾವು ಸೇವಿಸ್ತೀವಿ ಅದರ ಅರ್ಧ ಪ್ರಮಾಣನ ಪ್ರಥಮ ಬಾರಿಗೆ ಪ್ರಾರಂಭಿಕವಾಗಿ ತಿಂತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದ್ರೆ ನಾವು ಹೆಚ್ಚಿನ ಒತ್ತಡವನ್ನು ನಮ್ಮ ಜೀರ್ಣಕ್ರಿಯೆ ಕೊಟ್ಟಾಗ ಅದು ವೈಫಲ್ಯ ಉಂಟಾಗಿ ಭೇದಿ ಆಗ್ತಕ್ಕಂತ ಒಂದು ಪ್ರಸಂಗಗಳು ಬರ್ತವೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದಾಗ ಅದಕ್ಕೆ ನಾವು ಒತ್ತಡನೂ ಹಾಕಲ್ಲ, ನಮ್ಮ ಜೀರ್ಣಕ್ರಿಯೆಗೆ ಹೊಂದಾಣಿಕೆನೂ ಆಗುತ್ತೆ, ಜೊತೆಗೆ ಅದರಲ್ಲಿ ಇರ್ತಕ್ಕಂತ ಒಳ್ಳೆ ಅಂಶಗಳು ಕೂಡ ನಮ್ಮ ರಕ್ತದೊಡನೆ ಕೂಡಿದಾಗ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಹೀಗೆ ಹಂತ ಹಂತವಾಗಿ ಶೇಕಡ 50% ಆಹಾರವನ್ನು ತಿಂತೇವೆ, ಮತ್ತೆ 75% ತಿಂತೇವೆ, ಮತ್ತೆ 100% ಹೀಗೆ ಅದನ್ನು ಹೊಂದಿಸ್ಕೊಳ್ಳೋದಕ್ಕೆ ಕನಿಷ್ಠ ಪಕ್ಷ ಅಂದ್ರೆ 6 ತಿಂಗಳಿಂದ 1 ವರ್ಷದವರೆಗೂ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕಂತಂದ್ರೆ ಒಂದೇ ಬಾರಿಗೆ ನಾವು ಉಪಯೋಗಿಸಿದಾಗ ಅದರಿಂದ ಏರುಪೇರಾಗಿ ಇತರೆ ಅಂಗಗಳಿಗೂ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹೆಚ್ಚಿಸ್ಕಂತ ಅದನ್ನ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಇದು ಕೇವಲ ಔಷಧಿಯಾಗಿ ಉಪಯೋಗಿಸಬಾರದು, ಇದನ್ನ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ ಸಿರಿಧಾನ್ಯಗಳು ಅಂತಕ್ಕಂಥದ್ದು 9 ಧಾನ್ಯಗಳನ್ನು ನಾವು ಹೇಳ್ತೇವೆ. ಈ 9 ಧಾನ್ಯಗಳನ್ನು ನಾವು ಈಗ ರಾಗಿಯನ್ನ ದಿನಕ್ಕೆ 1 ಹೊತ್ತು ಉಪಯೋಗಿಸ್ತಕ್ಕಂಥದ್ದು, ನವಣೆಯನ್ನ 2 ದಿವಸದಲ್ಲಿ 1 ಹೊತ್ತು ಉಪಯೋಗಿಸ್ತಕ್ಕಂಥದ್ದು, ಮತ್ತೆ ಸಜ್ಜೆಯನ್ನ 2 ದಿವಸದಲ್ಲಿ 1 ಬಾರಿ ಉಪಯೋಗಿಸ್ತಕ್ಕಂಥದ್ದು, ಜೋಳ ಇರ್ಬೋದು, ಸಾವೆ ಇರ್ಬೋದು. ಹೀಗೆ ನಾನು ಹೇಳ್ತೀನಲ್ಲ, ಸಾವೆ ಇಡ್ಲಿಯನ್ನ ನೀವು ತಿಂದ್ರೆ ನಿಮಗೆ ಅಕ್ಕಿ ರವೆ ಇಡ್ಲಿಗೂ ಸಾವೆ ಇಡ್ಲಿಗೂ ವ್ಯತ್ಯಾಸವೂ ಕಾಣೋದಿಲ್ಲ, ಜೊತೆಗೆ ಅಷ್ಟೇ ಮೃದುವಾಗಿರುತ್ತೆ, ತಿನ್ನೋದಕ್ಕೂ ಬಹಳ ಇಷ್ಟ ಆಗುತ್ತೆ. ಹಾಗಾಗಿ ಇದರ ಕಡೆ ನಾವು ಒತ್ತನ್ನ ಕೊಡಬೇಕಾಗತ್ತೆ. ಈಗ ನವಣೆಯನ್ನ ಅಕ್ಕಿ ರೂಪದಲ್ಲಿ ಮಾಡ್ಕೊಂಡು ಚಿತ್ರಾನ್ನ ಆಗಿರ್ಬೋದು, ಬಿಸಿಬೇಳೆಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಈ ರೀತಿ ಮಾಡ್ಕೋಬಹುದು. ಮತ್ತೆ ಸಾವೆ ಬೇಳೆಯನ್ನ ಪಾಯಸ ಮಾಡ್ಕೊಳ್ತಕ್ಕಂಥದ್ದು, ಇಡ್ಲಿಗೆ ಮಾಡ್ಕೊಂತದ್ದು, ಬರಗುವಂತಕ್ಕಂಥದ್ದನ್ನ ದೋಸೆ ಮಾಡಬಹುದು, ಊದಲು ದೋಸೆ ಇನ್ನ ಬಹಳ ಚೆನ್ನಾಗಿರುತ್ತೆ. ಈ ರೀತಿ ನಾವು ಪದಾರ್ಥಗಳನ್ನ ಮಾಡಿ ಉಪಯೋಗಿಸಿದ್ರೆ ಅನುಕೂಲ ಅಂತಕ್ಕಂಥದ್ದನ್ನ ನಾವು ಮನಗಾಣಬೇಕಾಗುತ್ತೆ. ಜೊತೆಗೆ ಮಕ್ಕಳಲ್ಲೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಮಕ್ಕಳಿಗೂ ರೂಢಿ ಮಾಡಬೇಕಾಗುತ್ತೆ. ಈ ಕೇವಲ ನಾವೊಂದೇ ಆರೋಗ್ಯ ಇಟ್ಕೊಳ್ಳೋದಲ್ಲ, ಮುಂದಿನ ಒಂದು ವಂಶ ಚೆನ್ನಾಗಿರ್ಬೇಕು ಅಂತಂದ್ರೆ ಅವರಲ್ಲೂ ಕೂಡ ರೂಢಿ ಮಾಡಬೇಕಾಗುತ್ತೆ. ನಾವು ತಿಳುವಳಿಕೆಯನ್ನು ಹೇಳಿ ಇದನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ನನ್ನ ಭಾವನೆ. ಹಿಂದಿನ ದಿನಗಳಲ್ಲಿ ನಾವು ಬಿಳಿ ಅಕ್ಕಿಯನ್ನು ತಿಂತಕ್ಕಂಥವ್ರು ಶ್ರೀಮಂತರು ಅಂತಿದ್ವಿ. ಈಗಿನ ಪರಿಸ್ಥಿತಿನಲ್ಲಿ ನವಣೆ ಅಕ್ಕಿಯನ್ನ ಸಾವೆ ಅಕ್ಕಿಯನ್ನ ತಿಂತಕ್ಕಂಥವ್ರು ಶ್ರೀಮಂತರಾಗಿದ್ದಾರೆ. ಯಾಕೆ ಅಂತಂದ್ರೆ ಅದನ್ನ ತಿಂದ ತಕ್ಷಣ ನಮ್ಮ ದೇಹದಲ್ಲೇ ಸಾಕಷ್ಟು ಬದಲಾವಣೆಗಳನ್ನ ನಾವು ಕಾಣ್ತೇವೆ. ಯಾವುದೇ ಒಂದು ಪೋಷಕಾಂಶಗಳ ಕೊರತೆ ಕಾಣಲ್ಲ, ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಮಧುಮೇಹ ಬರತಕ್ಕಂಥ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ, ರಕ್ತದೊಡ ಹೊಡೆತ ಬರ್ತಕ್ಕಂಥ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಕೇವಲ ವಯಸ್ಸಾದಾಗ ತೊಂದರೆ ಆದಾಗ ಇದನ್ನು ಉಪಯೋಗಿಸ್ತಕ್ಕಂಥದ್ದಲ್ಲ, ನಾವು ದಿನನಿತ್ಯದ ಆಹಾರದಲ್ಲಿ ನಾವು ಚಿಕ್ಕ ವಯಸ್ಸಿನಿಂದನೇ ಉಪಯೋಗಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹದ್ದು. ಈಗ ನೋಡ್ರಿ, ಕೇವಲ 30 ವರ್ಷಕ್ಕೆ ಇದರ ಒಂದು ನೋಡತಕ್ಕಂತ ರೀತಿ ನೀತಿನೇ ಬದಲಾಗಿದೆ. ಇದನ್ನ ಮೊದಲು ಇದನ್ನ ಬಳಸಲೇಬೇಕಾಗುತ್ತೆ. ಒಳ ಹಂತಕ್ಕೆ ಹೋಗಿ ನೋಡಿದಾಗ ಸಜ್ಜೆ, ಜೋಳ, ಹಾರಕಾಯಿ ಈ ಮೂರು ಧಾನ್ಯಗಳಲ್ಲೂ ಕೂಡ ಹೆಚ್ಚಿನ ಒಂದು ಪಿಷ್ಟದ ಅಂಶವನ್ನು ಪಡೆಯೋದಕ್ಕೆ ಉಪಯೋಗಿಸ್ತೇವೆ. ಹಾಗಾಗಿ ಇದನ್ನ ಔಷಧೀಯ ಗುಣಗಳಕ್ಕಿಂತ ಪಿಷ್ಟ ಹೆಚ್ಚಿಗೆ ಇರ್ತವೆ, ಇವು ಕೂಡ ಉಪಯೋಗಿಸ್ತಕ್ಕಂಥದ್ದು ಒಳ್ಳೇದೇ. ಬಟ್ ಇದನ್ನೇ ಪ್ರತಿ ಹೊತ್ತು ಉಪಯೋಗಿಸಿದ್ರೆ ಒಳ್ಳೇದಲ್ಲ. ಹಾಗಾಗಿ ಇದರ ಜೊತೆಗೆ ಔಷಧೀಯ ಗುಣಗಳು ಇರತಕ್ಕಂತಹ ಸಿರಿಧಾನ್ಯಗಳಾದಂತಹ ರಾಗಿ ತಗೊಳ್ಳಿ. ರಾಗಿ ತಗೊಂಡ್ರೆ ಅದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ರಾಗಿಯನ್ನು ತಿಂದಂತ ಹೆಣ್ಣು ಮಕ್ಕಳು ಸುಸೂತ್ರವಾಗಿ ಹೆರಿಗೆ ಮಾಡಿಸ್ಕೊಳ್ತಾರೆ, ಅವ್ರಿಗೆ ಯಾವುದೇ ಒಂದು ಮಗುವಿನ ಬೆಳವಣಿಗೆನಲ್ಲಿ ಕುಂಠಿತ ಆಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು ಕಂಡು ಬರಲ್ಲ. ಹಾಗಾಗಿ ರಾಗಿಯನ್ನ ಖಂಡಿತವಾಗ್ಲೂ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಒಂದು ಹೊತ್ತು ಖಂಡಿತವಾಗ್ಲೂ ನಾವು ರಾಗಿಯನ್ನ ಉಪಯೋಗಿಸ್ಬೇಕು. ಹಾಗಾದಲ್ಲಿ ನಿಮ್ಮ ಆರೋಗ್ಯ 100ಕ್ಕೆ 100 ಸುಧಾರಿಸ್ತಕ್ಕಂಥದ್ದು ಚತ್ಸಿದ್ಧ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ಈ ಸಾವಯವನ್ನ ತಿಂದಂತ ಹೆಣ್ಣು ಮಕ್ಕಳು ಗರ್ಭಪಾತ ಆಗ್ತಕ್ಕಂಥದ್ದಕ್ಕೆ ತಡಿತಕ್ಕಂತ ಔಷಧೀಯ ಗುಣಗಳು ಅದರಲ್ಲಿ ಇದೆ. ಹಾಗಾಗಿ ಹಳೆ ಜನ ಎಲ್ಲ ಏನ್ ಮಾಡ್ತಿದ್ರು, ಅವ್ರಿಗೆ ಗರ್ಭ ಕಟ್ಟಿದ ತಕ್ಷಣ ಅವರಿಗೆ ಸಾವಯವ ಪಾಯಸವನ್ನ ಸಾವಯ ಅನ್ನವನ್ನ ಮಾಡಿ ತಿನ್ಸ್ತಕ್ಕಂತ ಒಂದು ರೂಢಿ ಇತ್ತು ಹಳೆ ಕಾಲದಲ್ಲಿ. ಸೊ ಅದೇ ರೀತಿ ಈ ಔಷಧಿಗಳನ್ನ ತಿಂದು ಅದನ್ನ ತಡೆಯೋದಕ್ಕಿಂತ ನಾವು ಆಹಾರ ಪದ್ಧತಿಯನ್ನ ಬದಲಾವಣೆ ಮಾಡ್ಕೊಂಡು ಅದನ್ನ ತಡಿಯೋದ್ರಿಂದ ನಮ್ಮ ದೇಹದಲ್ಲೂ ಒಳ್ಳೇದಾಗುತ್ತೆ, ಆಮೇಲೆ ನಮ್ಮ ದೇಹದ ಇತರೆ ಅಂಗಗಳಿಗೂ ಕೂಡ ಕೆಟ್ಟ ಪರಿಣಾಮ ಆಗದೆ ಇರತಕ್ಕಂಥದ್ದನ್ನ ನಾವು ತಡೆಯತಕ್ಕಂಥ ಸಾಧ್ಯತೆ ಇದೆ. ಕೆಲವರಿಗೆ ಭೇದಿ ಆಗಲ್ಲ ಸರ್, ನನಗೆ ಭೇದಿ ಪ್ರಾಬ್ಲಮ್ ಆಗಲ್ಲ ಬಂದಂಗೆ ಆಗುತ್ತೆ, ಹಿಂಗೆ ತೊಂದರೆ ಆಗುತ್ತೆ ಸರ್ ಅಂತ, ಮಲಬದ್ಧತೆಯಿಂದ ಆ ರೀತಿ ಆಗುತ್ತೆ. ಕೊರಲೆಯನ್ನ ಪ್ರತಿ ದಿವಸ ಒಂದು ಬಾರಿ ತಿಂದ್ರೆ ಸಾಕು ಮಲಬದ್ಧತೆಯನ್ನ ತಡೆಗಟ್ಟಬಹುದು. ಅದೇ ರೀತಿ ಊದಲನ್ನ ಉಪಯೋಗಿಸೋದ್ರಿಂದ ಕ್ಯಾಲ್ಸಿಯಂ ಇರಬಹುದು, ರಂಜಕ ಇರಬಹುದು, ಮತ್ತೆ ವಿಟಮಿನ್ ಬಿ ಅಂತಕ್ಕಂಥ ಒಂದು ಅಂಶನು ಕೂಡ ಅದರಲ್ಲಿ ಸಿಗುತ್ತೆ. ಇವೆಲ್ಲವಕ್ಕಿಂತ ಮುಖ್ಯವಾಗಿ ನೀವು ರಾಗಿಯನ್ನ ಎಷ್ಟು ಪ್ರೇಮಿಸ್ತಿರೋ ಅದರಷ್ಟೇ ನವಣೆಯನ್ನು ಪ್ರೇಮಿಸ್ರಿ. ಯಾಕೆ ಅಂತಂದ್ರೆ ಮುಖ್ಯವಾಗಿ ನಮ್ಮ ದೇಹ ನಿಂತಿರ್ತಕ್ಕಂಥದ್ದೇ ನರಗಳ ರಚನೆಯಿಂದ. ಆ ನರಗಳ ದೌರ್ಬಲ್ಯ ಆಗಬಾರದು ಅಂತಂದ್ರೆ ನವಣೆಯನ್ನ ಖಂಡಿತವಾಗ್ಲೂ ತಿನ್ಲೇಬೇಕು ನಾವು. ಆಮೇಲೆ ನನಗೆ ಜ್ಞಾಪಕ ಇದ್ದ ಹಾಗೆ ನಮ್ಮ ಅಜ್ಜಿಯವರ ಸಮೇತ ಬುದ್ಧಿಯನ್ನು ಕಟ್ಕೊಡ್ತಿದ್ದು ನವಣೆಯಲ್ಲೆ, ಮೊಸರು ಹಾಕಿ ಹಾಕಿ ನಾದಿ ಕಟ್ಕೊಟ್ಬಿಟ್ರೆ ನೀವು 3 ದಿವಸ ಆದ್ರೆ ಅದು ಕೆಡೋದಿಲ್ಲ. ಸೊ ಹಾಗಾಗಿ ರಾಗಿಯನ್ನ ಒಂದೊತ್ತು ಹೇಗೆ ಕಂಪಲ್ಸರಿ ತಿಂತೇವೆ, ನವಣೆಯನ್ನು ಕಂಪಲ್ಸರಿ ತಿನ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನೋಡ್ರಿ, ಈಗ ಹೆಚ್ಚಿಗೆ ನಮಗೆ ತೊಂದರೆಗಳು ಕಾಣ್ತಾ ಇರೋದು ನರ ದೌರ್ಬಲ್ಯ, ಇದನ್ನು ತಡೆಯುತ್ತೆ. ಜೊತೆಗೆ ಗ್ಯಾಸ್ಟ್ರಿಕ್ ಅಂಡ್ ಆರ್ಥರೈಟಿಸ್ ಸಂಧಿವಾತ ಇದನ್ನು ಕೂಡ ತಡೆಯುತ್ತೆ. ಆಮೇಲೆ ಪಾರ್ಕಿನ್ಸನ್ ಅಂತಕ್ಕಂಥ ಹೊಸ ಕಾಯಿಲೆಯನ್ನು ಕೂಡ ಇದನ್ನು ತಡೀತಕ್ಕಂಥ ಶಕ್ತಿ ಇದೆ. ಸೊ ಈ ಇಷ್ಟೆಲ್ಲ ಔಷಧಿ ಗುಣಗಳು ಇರತಕ್ಕಂಥ ಈ ಆಹಾರ ಧಾನ್ಯಗಳನ್ನ ನಾವು ಬಳಸಿದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಮುಂದಿನ ಒಂದು ಪೀಳಿಗೆ ಆರೋಗ್ಯಕರವಾಗಿರಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಎಲ್ಲ ಸಿರಿಧಾನ್ಯಗಳನ್ನ ಆಹಾರವಾಗಿ ನಾವು ರೂಢಿ ಮಾಡ್ಕೊಳ್ಳೇಬೇಕು. ಕಳೆದ 30-35 ವರ್ಷ ಹಿಂದ್ಗಡೆಗೆ ನಾವು ಹೋಗ್ಬೇಕಾಗುತ್ತೆ. ಯಾಕೆಂತಂದ್ರೆ ಆಗಿನ ಪರಿಸ್ಥಿತಿ ಆಹಾರದ ಕೊರತೆ ಇತ್ತು, ಅದಕ್ಕಾಗಿ ನಾವು ಅಕ್ಕಿ ಗೋಧಿಯನ್ನು ತಂದ್ವಿ. ಇವತ್ತಿನ ದಿವಸ ನಮ್ಗೆ ಯಾವುದು ತೊಂದರೆ ಇಲ್ಲ. ಪೋಷಕಾಂಶಗಳುಳ್ಳ ಆಹಾರವನ್ನು ತಿಂತಕ್ಕಂಥದ್ದು ಬಹಳ ಮುಖ್ಯ, ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಚೆನ್ನಾಗಿದ್ರೆ ಇರತಕ್ಕಂಥ ಎಲ್ಲಾ ಖುಷಿಯನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ನಾನು ವಿನಂತಿ ಮಾಡ್ಕೊಂಡು. ಇವತ್ತು ನಮ್ಮ ಆರೋಗ್ಯ ನಿಂತಿರೋದೇ ನಮ್ಮ ಆಹಾರದ ಪದ್ಧತಿ ಮೇಲೆ. ಹೌದು, ವೈದ್ಯರಲ್ಲಿ ನೀವು ಓದಕ್ಕೆ ಹೇಳಿದಾಗ ನೋಡಿ, ನಾವು ಕೊಡ್ತಕ್ಕಂತ ಒಂದು ಟ್ರೀಟ್ಮೆಂಟ್ ಏನಿದೆ ಅದು 20% 40%, ಇನ್ನು 60% ನೀವು ವ್ಯಾಯಾಮ ಮಾಡಬೇಕು, ನೀವು ಚಟುವಟಿಕೆಗೆ ಇರಬೇಕು, ಅದರಲ್ಲೂ ಮುಖ್ಯವಾಗಿ ಆಹಾರವನ್ನ ದಿನನಿತ್ಯ ಚೆನ್ನಾಗಿ ತಗೊಳ್ಬೇಕು, ಅದನ್ನ ನಿಯಮಿತವಾಗಿ ತಗೋಬೇಕು. ಅದು ಆ ಮಾತು ಬಹಳ ಮುಖ್ಯ. ತುಂಬಾ ಧನ್ಯವಾದ ಸರ್. ಸಿರಿಧಾನ್ಯಗಳನ್ನು ಬಳಸೋಣ, ಒಳ್ಳೆ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೂ ಸಿರಿಧಾನ್ಯಗಳು ಔಷಧಿಯಲ್ಲ, ಅದು ಒಂದು ಆಹಾರ, ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇಂದಿನ ಪ್ರಶ್ನೆ ಹೀಗಿದೆ. ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಗರ್ಭಪಾತ ಸಮಸ್ಯೆಯನ್ನು ತಡೆಗಟ್ಟುವ ಔಷಧೀಯ ಗುಣ ಯಾವ ಸಿರಿಧಾನ್ಯದಲ್ಲಿ ಇದೆ? ಪ್ರಶ್ನೆ ಮತ್ತೊಮ್ಮೆ, ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಗರ್ಭಪಾತ ಸಮಸ್ಯೆಯನ್ನು ತಡೆಗಟ್ಟುವ ಔಷಧೀಯ ಗುಣ ಯಾವ ಸಿರಿಧಾನ್ಯದಲ್ಲಿ ಇದೆ? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ನಿಲಯದ ವಿಳಾಸ, ನಿಲಯದ ನಿರ್ದೇಶಕರು, ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501. ಇದುವರೆಗೂ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮದ ಮರು ಪ್ರಸಾರ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1525 ರೂಪಾಯಿಗಳು, ಗರಿಷ್ಠ 1632 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 1111 ರೂಪಾಯಿಗಳು, ಗರಿಷ್ಠ 8100 ರೂಪಾಯಿಗಳು. ಜೋಳ ಕ್ವಿಂಟಲ್ಗೆ ಕನಿಷ್ಠ 1443 ರೂಪಾಯಿಗಳು, ಗರಿಷ್ಠ 1470 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1201 ರೂಪಾಯಿಗಳು, ಗರಿಷ್ಠ 1725 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 1751 ರೂಪಾಯಿಗಳು, ಗರಿಷ್ಠ 1751 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 2500 ರೂಪಾಯಿಗಳು, ಗರಿಷ್ಠ 15299 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 43129 ರೂಪಾಯಿಗಳು, ಗರಿಷ್ಠ 47099 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1516 ರೂಪಾಯಿಗಳು, ಗರಿಷ್ಠ 1862 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಲ್ಗೆ ಕನಿಷ್ಠ 3345 ರೂಪಾಯಿಗಳು, ಗರಿಷ್ಠ 3345 ರೂಪಾಯಿಗಳು. ಜೋಳ ಕ್ವಿಂಟಲ್ಗೆ ಕನಿಷ್ಠ 1509 ರೂಪಾಯಿಗಳು, ಗರಿಷ್ಠ 1832 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1607 ರೂಪಾಯಿಗಳು, ಗರಿಷ್ಠ 3050 ರೂಪಾಯಿಗಳು. ನವಣೆ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳು, ಗರಿಷ್ಠ 2769 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4769 ರೂಪಾಯಿಗಳು, ಗರಿಷ್ಠ 5589 ರೂಪಾಯಿಗಳು. ಹರಪನಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 7600 ರೂಪಾಯಿಗಳು, ಗರಿಷ್ಠ 7600 ರೂಪಾಯಿಗಳು. ಜೋಳ ಕ್ವಿಂಟಲ್ಗೆ ಕನಿಷ್ಠ 1520 ರೂಪಾಯಿಗಳು, ಗರಿಷ್ಠ 1680 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ 1810 ರೂಪಾಯಿಗಳು, ಗರಿಷ್ಠ 1010 ರೂಪಾಯಿಗಳು. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಮಧ್ಯಮ 1000 ಕನಿಷ್ಠ ಹಾಗೂ ಗರಿಷ್ಠ 10000 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುವೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ अभी हमें छोड़ना नहीं है. फसलों की बुवाई एवं कटाई करते समय आपस में कम से कम